ನಮ್ಮ ಪ್ರಕೃತಿಯಲ್ಲಿ ನಾವು ಗಮನಿಸಿದಾಗ ಹಲವಾರು ಗಿಡಗಳು ಪರಾಗವನ್ನು ನೀಡ್ತವೆ, ಮತ್ತ ಸಾಕಷ್ಟು ಗಿಡಗಳು ಮಕರಂದವನ್ನು ಕೊಡ್ತಕ್ಕಂತ ಗಿಡಗಳು ಇದಾವೆ. ಅಂದ್ರೆ ಒಂದೇ ಊರಿನಲ್ಲಿ ಮಕರಂದ ಪರಾಗ ಎರಡು, ಕೆಲವು ಗಿಡಗಳಲ್ಲಿ ಎರಡೂ ಸಿಗ್ತಾವ, ಪರಾಗ ಮತ್ತೆ ಮಕರಂದ ಎರಡೂ ಸಿಗ್ತಕ್ಕಂತ ಗಿಡಗಳು ಸಾಕಷ್ಟು ಇದಾವ. ಕೆಲವು ವರ್ಷ ಪೂರ್ತಿ ಈ ಒಂದು ಪರಾಗ ಮಕರಂದ ಕೊಡ್ತಕ್ಕಂತ ಸಸ್ಯಗಳಿದಾವ, ಕೆಲವು ಸೀಸನಲ್ ಅಂದ್ರೆ ಋತುಮಾನಕ್ಕೆ ತಕ್ಕಂತೆ ಈ ಒಂದು ಪರಾಗ ಮತ್ತೆ ಮಕರಂದವನ್ನು ಕೊಡ್ತಕ್ಕಂತ ಸಸ್ಯಗಳು ಇದಾವ. ಉದಾಹರಣೆಗೆ ತೆಂಗು, ನಿಮಗೆ ವರ್ಷ ಪೂರ್ತಿ ಹೂ ಇರ್ತದೆ, ವರ್ಷ ಪೂರ್ತಿ ನಿಮಗೆ ಪರಾಗ ಮತ್ತೆ ಮಕರಂದ ಎರಡನ್ನು ಕೊಡ್ತದೆ. ಅದೇ ನೀವು ಮಾವು ಮತ್ತೆ ಬೇವನ್ನ ತಗೊಂಡ್ರೆ ಈ ಒಂದು ಬೇಸಿಗೆ ಕಾಲದಲ್ಲಿ ಮಾತ್ರ ಅವುಗಳಿಗೆ ಹಂಗಾಮಿನಾಗಷ್ಟೇ ಕೊಡ್ತವೆ. ಸೊ ಈಗ ಅಂಟುವಾಳ, ಇದು ಬೇಸಿಗೆಯಲ್ಲಿ ಮಾತ್ರ ಹೂವನ್ನು ಬಿಡ್ತಕ್ಕಂತಹ ಒಂದು ಗಿಡ. ಅದೇ ರೀತಿ ನೀವು ಆಂಟಿಗೋನಮ್ ಅಂತ ಹೇಳಿದೆ, ಆಂಟಿಗೋನಮ್ ಇದೊಂದು ಒಂದು ಅಲಂಕಾರಿಕ ಬಳ್ಳಿ, ಇದನ್ನ ಹಾಕಿದ್ರೆ ವರ್ಷ ಪೂರ್ತಿ ಹೂವು ಇರ್ತದೆ, ವರ್ಷ ಪೂರ್ತಿ ನಿಮಗೆ ಪರಾಗ ಮತ್ತೆ ಮಕರಂದ ಎರಡೂ ಸಿಗ್ತಾ ಇರ್ತದೆ. ಸೊ ಈ ರೀತಿ ರೈತರು ಆ ಒಂದು ಪರಾಗ ಮತ್ತೆ ಮಕರಂದವನ್ನ ನೋಡಿಕೊಂಡು ಏನನ್ನ ನಿರ್ವಹಣೆ ಮಾಡಬಹುದಾಗತ್ತೆ. ಇನ್ನ ಸಾಕಷ್ಟು ನಮ್ಮಲ್ಲಿ ಕೃಷಿ ಬೆಳೆಗಳಿದಾವ, ಯಥೇಚ್ಛವಾಗಿ ಪರಾಗ ಮತ್ತೆ ಮಕರಂದವನ್ನ ಕೊಡ್ತಕ್ಕಂತಹ ಗಿಡಗಳೇ. ಉದಾಹರಣೆಗೆ ಮೆಕ್ಕೆಜೋಳ ಇರಬಹುದು, ಜೋಳ ಇರಬಹುದು, ಹತ್ತಿ ಇರಬಹುದು, ತೊಗರಿ ಇರಬಹುದು, ಶೇಂಗಾ, ಎಳ್ಳು, ಸೂರ್ಯಪಾನ, ಇವೆಲ್ಲವೂ ಸಹ ಜೇನಿಗೆ ಒಂದು ಆಹಾರ ಸಸ್ಯಗಳೇ. ಮೆಣಸಿನಕಾಯಿ ಇರಬಹುದು, ಟೊಮೆಟೊ ಇರಬಹುದು, ಮತ್ತೆ ಅದಕ್ಕಿಂತ ಉತ್ಕೃಷ್ಟವಾಗಿ ನಮಗೆ ಹೂವು ಮತ್ತೆ ಪರಾಗವನ್ನು ಕೊಡ್ತಕ್ಕಂಥದ್ದು ಈ ಒಂದು ಕುಂಬಳ ಜಾತಿಯ ಗಿಡಗಳು, ಸೌತೆ ಮತ್ತೆ ಕುಂಬಳ ಬಳ್ಳಿಗಳು ಏನಿರುತ್ತೆ ಅವು ಸಹ ಆಹಾರವನ್ನು ನೀಡತಕ್ಕಂತಹ ಬೆಳೆಗಳು. ಸರ್, ಇಲ್ಲಿ ಒಂದು ಪ್ರಶ್ನೆ ನನಗೇನಂತಂದ್ರೆ, ಈ ಹೂವಿನ ಆಕಾರದ ಮೇಲೆ ಮಕರಂದ ಇರ್ತದೋ ಅಥವಾ ಕೆಲವೊಂದು ಹೂವಿನಲ್ಲಿ ಮಕರಂದ ಜಾಸ್ತಿ ಇರ್ತದೋ? ಅದು ಕೋ ಎವಲ್ಯೂಷನ್ ಅಂತ ಹೇಳ್ತೀವಿ ನಾವು ಪ್ರಕೃತಿಯ ಜೊತೆಗೆ. ಅಂದ್ರೆ ಗಿಡ ಮತ್ತೆ ಜೇನು ಒಟ್ಟೊಟ್ಟಿಗೆನೆ ಹುಟ್ಟಿದವ ಅಂತ ಹೇಳ್ತೀವಿ. ಯಾವ ಹೂವಿನಲ್ಲಿ ಈ ಒಂದು ಶಲಾಕಾಗ್ರ ಬಹಳ ಆಳವಾಗಿರ್ತದೋ ಅಂತ ಹೂವುಗಳಲ್ಲಿ ಮಕರಂದದ ಪ್ರಮಾಣ ಜಾಸ್ತಿ ಇರ್ತದೆ. ಅಂದ್ರೆ ಬಹಳ ಹೊತ್ತು ಬೇಕಾಗುತ್ತೆ ಈ ಒಂದು ಜೇನಿಗೆ ತನ್ನ ಪರಾಗವನ್ನ ವರ್ಗಾವಣೆ ಮಾಡಲಿಕ್ಕೆ ಬಹಳ ಸಮಯ ಬೇಕಾಗುತ್ತೆ, ಅಂತಹ ಗಿಡಗಳಲ್ಲಿ ಮಕರಂದದ ಪ್ರಮಾಣ ಜಾಸ್ತಿ ಇರ್ತದೆ, ಆ ಒಂದು ಹೂವಿನ ಒಂದು ದಳಗಳ ಒಂದು ಆಕರ್ಷಣೆನೂ ಜಾಸ್ತಿ ಇರ್ತದೆ. ಆದ್ರೆ ಯಾವ ಹೂವಿನಲ್ಲಿ ಆ ಒಂದು ಶಲಾಕಾಗ್ರ ಬಹಳ ಉದ್ದ ಕಡಿಮೆ ಇರ್ತದೆ ಅಲ್ಲಿ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ಮಕರಂದದ ಒಂದು ಸಂಗ್ರಹಣೆಯನ್ನು ನಾವು ನೋಡ್ತೀವಿ. ಇದು ಪ್ರಕೃತಿ ಒಂದಕ್ಕೊಂದು ಹೊಂದಾಣಿಕೆಯಾಗಿ ಉಗಮವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ. ಅಂತಂದ್ರೆ ಅದು ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಇಲ್ಲ. ಅಂದ್ರೆ ಈಗ ಜೇನುಹುಳ ಒಂದು ಹೂವಿಗೆ ಭೇಟಿ ಕೊಡ್ತದೆ ಅಂತಂದ್ರೆ ಅದು ಮೊದಲೇ ಅದಕ್ಕೆ ಡಿಸೈಡ್ ಮಾಡಿರ್ತದೆ ಇದರಲ್ಲಿ ಮಕರಂದ ಜಾಸ್ತಿ ಇದ್ರೂ ಅಥವಾ ಪರಾಗ ಜಾಸ್ತಿ ಅಲ್ಲ, ಅದು ತನ್ನ ಗೂಡಿಗೆ ಅವಶ್ಯಕತೆ ಮೇಲೆ ಹೋಗುತ್ತದೆ. ತನ್ನ ಗೂಡಿಗೆ ಈಗ ಜೇನುತುಪ್ಪವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಹಾರವನ್ನು ಸಂಗ್ರಹಣೆ ಮಾಡ್ಲಿಕ್ಕೆ ಯಾವುದು ಯಥೇಚ್ಛವಾಗಿ ಬೇಕೋ ಅದನ್ನ ಹುಡುಕ್ತಾ ಹೋಗುತ್ತೆ. ಈಗ ಕೆಲವು ಸರಿ ಯಥೇಚ್ಛವಾಗಿ ಪರಾಗ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೊಂದು ಗುಂಪು ಹೋಗಿ ಮಕರಂದದ ಹುಡ್ಕೊಂಡು ಬರುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತದೆ. ಸರಿ, ಈಗ ಜೇನು ಸಾಕಾಣಿಕೆಯನ್ನ ನಮ್ಮ ರೈತರು ಮಾಡಿರ್ತಾರೆ, ಅದ್ರ ಕೆಲವೊಂದ್ಸಲ ಆಹಾರದ ಅಭಾವ ಕಾಣಿಸ್ಕೊಳ್ಬಹುದು ಅಥವಾ ಕಡಿಮೆ ಇರಬಹುದು, ಅಂತ ಟೈಮ್ನೊಳಗ ಯಾವ ರೀತಿ ಒಂದು ನಿರ್ವಹಣೆ ಮಾಡಬೇಕು? ಇಲ್ಲಿ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು, ನಾವು ಆಹಾರ ಇಲ್ಲ ಅಂತಂದ್ರೆ ಯಾವ್ದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಆಹಾರ ಇಲ್ಲ ಅಂತ ಹೇಳ್ತಾ ಇದೀವಿ ಅಂತ. ನಮ್ಮ ಪ್ರಕಾರ ನಾವು ಬೆಳಿತಕ್ಕಂತ ಆಹಾರ ಬೆಳೆಗಳು ಮಾತ್ರ ನಮಗ ಆಹಾರ ಅವಕ್ಕೂ ಆಹಾರ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂತ ಇರ್ತೀವಿ, ಖಂಡಿತ ಅದಲ್ಲ. ಜೇನಿಗೆ ಆಹಾರ ಅಂತ ಹೇಳಿದ್ರೆ ಯಾವುದೇ ಕಸ ಕಳೆ ಬದುವಿನ ಮೇಲೆ ಬೆಳೆದಿರತಕ್ಕಂತ ಯಾವುದೇ ಹುಲ್ಲಲ್ಲಿ ಬಿಟ್ಟಿರ್ತಕ್ಕಂತ ಹೂವು ಸಹಿತ ಅದಕ್ಕೆ ಆಹಾರನೇ. ಒಂದು ವೇಳೆ ಅದು ಸಹಿತ ಇರಲಿಲ್ಲ, ಬರಗಾಲ ಬಂದಿದೆ ಅಂದಾಗ ಮಾತ್ರ ನಾವು ಕೃತಕವಾದಂತಹ ಆಹಾರವನ್ನು ಕೊಡೋದು ಯೋಚನೆ ಮಾಡಬೇಕಾಗತ್ತೆ. ಅಥವಾ ನಮ್ಮ ಹೊಲದ ಸುತ್ತ ಗುಡ್ಡಗಳಿದ್ದು ಅಲ್ಲಿ ಕಸ ಯಥೇಚ್ಛವಾಗಿ ಬೆಳೆದು ಅದರಲ್ಲಿ ಹೂಗಳಿದ್ರೆ ನಾವು ಕೃತಕವಾಗಿ ಆಹಾರ ಕೊಡೋದೇನು ಬೇಕಾಗೋದಿಲ್ಲ, ಅಥವಾ ಅದಕ್ಕಾಗಿ ವಿಶೇಷವಾಗಿ ಬೆಳೆ ಬೆಳೆಯೋದು ಬೇಕಾಗೋದಿಲ್ಲ. ಅಲ್ಲ ಸರ್, ಈಗ ನೀವು ಹುಲ್ಲಿನ ಹೂವಿನೊಳಗು ಪರಾಗ ಮಕರಂದ ಇರ್ತದೆ ಅಂತ ಹೇಳಿದ್ರೆ, ಹೌದು ಸಣ್ಣ ಹೂವು ಇರುತ್ತೆ ಸರ್, ಹೌದು, ಅದರೊಳಗೆ ಎಷ್ಟು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ? ಸರಿ, ಹೋದ್ರೆ 35 ಮಿಲಿಗ್ರಾಂನಷ್ಟು ಪರಾಗವನ್ನು ಹೊತ್ಕೊಂಡು ಬರ್ತಾವ, ಅಥವಾ ಒಂದು 30 ಮಿಲಿಗ್ರಾಂನಷ್ಟು ಮಕರಂದವನ್ನ ತಗೊಂಡ್ಬರ್ತಾವ. ಅದು ಬಹಳ 0.3 ಮಿಲಿ ಅಂತ ಹೇಳ್ತೀನಿ ನಾವು, 0.3 ಮಿಲಿ ಅಷ್ಟು ಅದಕ್ಕೆ ತನಗೆ ಅಗತ್ಯವಾದಷ್ಟನ್ನೇ ಸಂಗ್ರಹಣೆ ಮಾಡ್ಕೊಂಡು ಬರ್ತದೆ. ಹಾಗಾಗಿ ಅದು ಹೆಚ್ಚು ಬೇಕಾಗೋದು ಏನಿಲ್ಲ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ, ಇದು ಸಹಿತ ಲಭ್ಯ ಆಗೋದಿಲ್ಲ. ಅವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಯಾಕಂದ್ರೆ ಆ ಹುಳಗಳ ಶಕ್ತಿ ಬರೀ ಅದನ್ನ ಹೋಗಿ ತಗೊಂಬರೋದ್ರಲ್ಲೇ ಕಳೆದು ಹೋಗಬಾರದು, ನಮಗೆ ಸಹಿತ ಜೇನುತುಪ್ಪ ಕೊಡಬೇಕಾಗತ್ತೆ ಅಥವಾ ಹುಳಗಳ ಸಂಖ್ಯೆಯನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೀವಿ. ಅಂತಹ ಸಂದರ್ಭದಲ್ಲಿ ನಾವು ಕೃತಕವಾಗಿ ಆಹಾರ ಕೊಡೋದನ್ನ ಯೋಚನೆ ಮಾಡಬೇಕು. ಅಂತಂದ್ರೆ ಯಾವ ರೀತಿ, ಯಾವಾಗ ನಾವು ಡಿಸೈಡ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ಒಂದು ಏರಿಯನ್ನ ತೆಗೆದು ನೋಡಿದಾಗ ಅದರಲ್ಲಿ ನಾನು ಆಗ್ಲೇ ಹೇಳಿದೆ, ಮೇಲ್ಗಡೆ ಒಂದಷ್ಟು ಸಾಲುಗಳು ಈ ಒಂದು ಆಹಾರವನ್ನ ತುಂಬಿಸಿಟ್ಕೊಂಡಿರ್ತಾವ, ಅದನ್ನ ಆಪತ್ಕಾಲಕ್ಕೆ ಬೇಕಾಗತ್ತೆ ಅಂತೇಳಿ ಸೀಲ್ ಮಾಡಿ ಇಟ್ಕೊಂಡಿರ್ತಾವ. ಒಂದು ವೇಳೆ ಸೀಲ್ ಅನ್ನ ಓಪನ್ ಮಾಡಿ ಮತ್ತೆ ತಾವೇ ಕುಡಿಲಿಕ್ಕೆ ಪ್ರಾರಂಭ ಮಾಡ್ಯಾವ ಅಂತಂದ್ರೆ ಹೊರಗಡೆ ಆಹಾರದ ಕೊರತೆ ಇದೆ ಅಂತೇಳಿ ಅರ್ಥ. ನಾವು ಗಮನಿಸ್ತಾ ಇರಬೇಕು, ಜೇನು ಕುಟುಂಬದ ನಿರ್ವಹಣೆ ಅಥವಾ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಅಂತಂದ್ರೆ ಅದನ್ನ ಗಮನಿಸ್ತಾ ಇದೀವಿ ಅಂತಾನೆ ಅರ್ಥ. ಯಾವುದೇ ಒಂದು ಗೂಡು ಚೆನ್ನಾಗಿದ್ದಂತ ಕಾಲದಲ್ಲಿ, ಆರೋಗ್ಯವಾಗಿದೆ, ಸತ್ವಯುತವಾಗಿದೆ ಅಂತ ಹೇಳಿದ್ರೆ ಮೇಲ್ಗಡೆ ಕೆಲವು ಸಾಲುಗಳು ಸೀಲ್ ಆಗಿರ್ತಾವ, ಆಹಾರವನ್ನು ತುಂಬಿಕೊಂಡು ಸೀಲ್ ಆಗಿರ್ತಾವ. ಅದೇನಾದ್ರೂ ಮತ್ತೆ ಓಪನ್ ಆಯ್ತಪ್ಪ ಅಂತ ಹೇಳಿದ್ರೆ, ಈಗ ನಾವು ಮನುಷ್ಯರು ಅಷ್ಟೇ, ಬ್ಯಾಂಕಿಗೆ ತಗೊಂಡೋಗಿ ದುಡ್ಡು ತುಂಬತಾ ಇರ್ತೀವಿ, ಎಲ್ಲಿ ತನಕ ತುಂಬತಾ ಇರ್ತೀವಿ ಅಲ್ಲಿ ತನಕ ನಾವು ಭರಿತವಾಗಿದೀವಿ ಅಂತ ಅರ್ಥ. ದಿವಸ ಡ್ರಾ ಮಾಡ್ಲಿಕ್ಕೆ ಎಟಿಎಂ ಕಾರ್ಡ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿವ ಅಂದ್ರೆ ನಮ್ದು ತಿಜೋರಿ ಖಾಲಿ ಆಗ್ತದ ಅಂತ, ಏನೋ ಸಮಸ್ಯೆ ಇದೆ ಅಂತ. ಇಲ್ಲೂ ಅದೇ ತರನೇ ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಪಾಲು ಸಕ್ಕರೆ ಒಂದು ಪಾಲು ನೀರನ್ನ ಸಮ ಪ್ರಮಾಣದಲ್ಲಿ ಬೆರೆಸಿ ಚೆನ್ನಾಗಿ ಕುದಿಸಿ, ಅಂದ್ರೆ ನೀರಿನ ಅಂಶವನ್ನ ನಾವೇ ಕಡಿಮೆ ಮಾಡಬೇಕಾಗತ್ತ. ನಾವು ನೇರವಾಗಿ ಕಲಸಿಟ್ರೆ ಏನಾಗುತ್ತೆ, ಜಾಸ್ತಿ ನೀರಿನ ಅಂಶ ಇರುತ್ತೆ, ಮತ್ತೆ ಆ ನೀರನ್ನ ತೆಗಿಲಿಕ್ಕೆ ಅವು ಶ್ರಮ ಪಡಬೇಕಾಗತ್ತ. ಅದ್ರ ಬದಲು ನಾವೇ ಚೆನ್ನಾಗಿ ಕುದಿಸಿ ಗಟ್ಟಿ ಪಾಕವನ್ನ ನಾವು ಅವುಗಳಿಗೆ ಕೊಟ್ಟಾಗ ಅವುಗಳಿಗೆ ರಸವನ್ನ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ. ಆದ್ರೆ ಇಲ್ಲಿ ಎಚ್ಚರಿಕೆ ಏನ್ ತಗೋಬೇಕು ಇಂತ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಸಕ್ಕರೆಯ ದ್ರಾವಣವನ್ನ ಪ್ರತಿ ದಿವಸ ನಾವು ಬದಲಾಯಿಸ್ತಾ ಇರಬೇಕು. ಯಾವುದೇ ಕಾರಣಕ್ಕೆ ಅದು ಕುಡಿದಿಲ್ಲ ಅಂತ ಹೇಳಿದ್ರೆ ಎರಡು ಮೂರು ದಿವಸ ಅದನ್ನೇ ಕಂಟಿನ್ಯೂ ಮಾಡೋದು, ಅದು ಹುಳಿ ಬಂದಾಗ ಖಂಡಿತ ಅದು ಉಪಯೋಗಿಸೋದಿಲ್ಲ. ಆಹಾರ ಇರಲಿಲ್ಲ ಅಂತಂದ್ರೂ ಅದನ್ನು ಮುಟ್ಟಕ್ ಹೋಗಲ್ಲ, ಅದನ್ನ ಪ್ರತಿ ದಿವಸ ನಾವು ನೋಡ್ಕೊಂತಾ ಇರಬೇಕು. ಎರಡನೇದಾಗಿ ಅದಕ್ಕೆ ಶಕ್ತಿ ಬರಲ್ಲ ಅಂತೇಳಿ ನಾವು ಕೃತಕವಾಗಿ ಅದಕ್ಕೆ ಸ್ವಲ್ಪ ಒಂದೆರಡು ಹನಿ ನಿಂಬೆ ರಸವನ್ನ ಹಾಕಿದ್ರೆ ಆ ಒಂದು ಹುಳಿಯ ರುಚಿಗೆ ಅದು ಬೇಗ ತಗೊಳ್ತದೆ. ಮೂರನೇದಾಗಿ ನಾವು ಆ ಒಂದು ಪಾಕದ ಜೊತೆಗೆ ಸ್ವಲ್ಪ ಪರಾಗವನ್ನ ಸೇರಿಸಿದ್ರೆ ಪರಾಗವನ್ನು ಸಹಿತ ಸೇವಿಸಿಕೊಳ್ತಾವ. ಲಭ್ಯ ಇರತಕ್ಕಂತ ಯಾವುದೇ ಹೂವಿನ ಪರಾಗವನ್ನ ತಂದು ನಾವು ಕೊಡಬಹುದು. ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಹೆಜ್ಜೆನಿನ ಒಂದು ಕುಟುಂಬದಲ್ಲಿ ಇರತಕ್ಕಂತ ಹೆಚ್ಚುವರಿ ಪರಾಗವನ್ನ ತಂದು ಅದಕ್ಕೆ ಫೀಡ್ ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದು. ಆ ಒಂದು ಪರಾಗವನ್ನ ಈ ಒಂದು ಸೋಯಾ ಹಿಟ್ಟಿನ ಜೊತೆ ಕಲಸಿ ಅದನ್ನು ಸಹಿತ ಉಂಡೆಗಳನ್ನು ಮಾಡಿ ಕೊಡಬಹುದು. ಸೊ ಹೀಗೆ ಹಲವಾರು ರೀತಿಯಲ್ಲಿ ನಾವು ಈ ಒಂದು ಕೃತಕವಾಗಿ ಆಹಾರವನ್ನು ಕೊಡಬಹುದು. ಅಂದ್ರೆ ಇವೆಲ್ಲನೂ ಈ ತರಬೇತಿಯೊಳಗೆ ವಿವರವಾಗಿ ತಿಳಿಸಿಕೊಡ್ತಾರೆ. ಹೌದು, ಈ ಒಂದು ತರಬೇತಿಗೆ ಬಂದಾಗ ಯಾವ ರೀತಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವ ತರ ಇಡಬೇಕು. ಈಗ ಹಲವಾರು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಒಂದು ಈ ಕೃತಕವಾಗಿ ನಾವು ಸಕ್ಕರೆಯನ್ನು ಕೊಡಬೇಕಾದ್ರೆ ಹಗಲೊತ್ತಲ್ಲೇ ಇಟ್ಟುಬಿಡ್ತೀವಿ. ಹಗಲೊತ್ತಲ್ಲಿ ಎಲ್ಲಾ ಹುಳಗಳು ಆಹಾರವನ್ನು ಹುಡುಕೊಂಡು ಹೋಗಿದ್ದಂತ ಸಂದರ್ಭದಲ್ಲಿ ಹಗಲೊತ್ತು ಸಕ್ಕರೆ ಪಾಕ ಕೊಟ್ರೆ ಹೊರಗಡೆ ಆಹಾರ ಹುಡುಕೊಂಡು ಬಂದಿರತಕ್ಕಂತ ಹೆಜ್ಜೆನುಗಳು ಈ ಗೂಡಿಗೆ ದಾಳಿ ಇಟ್ಟು ಆ ರಸವನ್ನ ಹೆಜ್ಜೆನುಗಳು ಕುಡ್ಕೊಂಡು ಹೋಗ್ಬಿಡ್ತಾವ. ಓ, ನಾವಿಟ್ಟಿರೋದು ತುಡುವೆ ಜೇನಿಗೆ ಅಂತೇಳಿ ಇಟ್ಕೊಂಡಿರ್ತೀವಿ, ಆದ್ರೆ ಹೆಜ್ಜೆನುಗಳು ಆ ಒಂದು ಸಕ್ಕರೆ ಪಾಕವನ್ನ ತಗೊಂಡು ಹೋಗ್ಬಿಡ್ತಾವೆ. ಹಂಗಾಗಿ ನಾವು ಶಿಫಾರಸು ಮಾಡೋದು ಯಾವ ತರ ಅಂತೇಳಿದ್ರೆ, ಎಲ್ಲಾ ಹುಳುಗಳು ವಾಪಸ್ ಗೂಡಿಗೆ ಬಂದು ಸೇರಿದ ಮೇಲೆ ಸೂರ್ಯಾಸ್ತದ ನಂತರ ಸಾಯಂಕಾಲದ ಹೊತ್ತು ನಾವು ಒಂದು ಬಟ್ಟಲಿನಲ್ಲಿ ಆ ಒಂದು ಸಕ್ಕರೆ ಪಾಕ ಇಟ್ಟರೆ ಬೆಳಗ್ಗೆ ಹೊತ್ತಿಗೆ ಅದು ಅಲ್ಲೇ ಅವೇ ಉಪಯೋಗ ಮಾಡ್ಕೊಳ್ತವೆ. ಸೊ ಇದು ಆಹಾರದ ಬಗ್ಗೆ ಮಾತಾಡಿದೆ. ಇನ್ನ ನಾವೇನ್ ಬೆಳೆ ಬೆಳಿತೀವಿ, ಸಾಮಾನ್ಯವಾಗಿ ಏನಾದ್ರು ಪರಾಗಸ್ಪರ್ಶ ಹೆಚ್ಚಾಗ್ತದೆ ಜೇನು ಹುಳುವಿನಿಂದ ಅಂತ ಹೇಳ್ತಾರೆ. ಈ ಪರಾಗಸ್ಪರ್ಶ ಯಾವ ರೀತಿ ಹೆಚ್ಚಾಗ್ತದೆ ಮತ್ತೆ ಇಳುವರಿ ಯಾವ ರೀತಿ ಹೆಚ್ಚಾಗಿದೆ ಅನ್ನೋದು ನಿದರ್ಶನಗಳು ಅದವಂತರ ಹಂಗೆ. ಮೊದಲನೇದಾಗಿ ನಾವು ಈ ಪರಾಗಸ್ಪರ್ಶ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಸಾಧಾರಣವಾಗಿ ಪ್ರಕೃತಿಯಲ್ಲಿ ಸಂತಾನ ಅಭಿವೃದ್ಧಿ ಆಗಬೇಕು, ಗಂಡು ಹೆಣ್ಣು ಎರಡರ ಸಂಪರ್ಕ ಆಗೋದು ಬಹಳ ಮುಖ್ಯ. ಹೌದು, ಅದು ಮನುಷ್ಯ ಇರಲಿ, ಪ್ರಾಣಿ ಪಕ್ಷಿಗಳಿರಲಿ, ಗಿಡ ಮರಗಳಿರಲಿ. ಹೌದು, ಈಗ ಪ್ರಾಣಿ ಪಕ್ಷಿಗಳಲ್ಲಿ ಮಾನವ ಜಾತಿಯಲ್ಲಿ ಏನಾಗುತ್ತೆ, ನಮಗೆ ಚಲನೆ ಇದೆ, ಹೆಣ್ಣಿರೋ ಕಡೆಗೆ ಗಂಡು ಅಥವಾ ಗಂಡಿರೋ ಕಡೆಗೆ ಹೆಣ್ಣು ಒಂದು ಚಲನೆ ಆಕರ್ಷಣೆಯಾಗಿ ಹೋಗುತ್ತದೆ. ಆದ್ರೆ ಈ ಸಸ್ಯಗಳಲ್ಲಿ ಏನಾಗುತ್ತೆ, ಕೆಲವು ಸಸ್ಯಗಳಲ್ಲಿ ಗಂಡು ಹೂ ಬಿಡತಕ್ಕಂತ ಸಸ್ಯಗಳೇ ಬೇರೆ, ಹೆಣ್ಣು ಹೂವನ್ನು ಬಿಡತಕ್ಕಂತ ಸಸ್ಯಗಳೇ ಬೇರೆ ಬೇರೆ ಬೇರೆ ಇರ್ತವೆ. ಹೌದು, ಉದಾಹರಣೆಗೆ ಈಗ ಪಪ್ಪಾಯ ಇರ್ಬೋದು, ಖರ್ಜೂರ ಇರ್ಬೋದು, ಇಲ್ಲೆಲ್ಲ ಗಂಡು ಹೂವೇ ಬೇರೆ, ಹೆಣ್ಣು ಹೂವಿನ ಗಿಡಗಳೇ ಬೇರೆ ಇರ್ತವೆ. ಅಂತ ಟೈಮ್ನಲ್ಲಿ ಅವು ಪರಾಗಸ್ಪರ್ಶ ಆಗಬೇಕು, ಆಗ್ಲೇಬೇಕು, ಗಂಡು ಹೆಣ್ಣು ಸಂಪರ್ಕ ಆಗ್ಲೇಬೇಕು, ಆದ್ರೆ ಚಲನೆ ಇರೋದಿಲ್ಲ. ಇನ್ನ ಕೆಲವು ಹೂಗಳಲ್ಲಿ ಒಂದೇ ಗಿಡದಲ್ಲಿ ಇರ್ತದೆ, ಆದ್ರೆ ಬೇರೆ ಬೇರೆ ಜಾಗದಲ್ಲಿ ಇರ್ತದೆ, ಒಂದು ಕಡೆ ಹೆಣ್ಣು ಹೆಣ್ಣು ಒಂದ್ ಕಡೆ ಇರ್ತದೆ. ಇನ್ನ ಕೆಲವಲ್ಲಿ ಒಂದೇ ಹೂವಿನಲ್ಲಿ ಮೇಲ್ಭಾಗದಲ್ಲಿ ಗಂಡು ಕೆಳಭಾಗದಲ್ಲಿ ಹೆಣ್ಣು ಹೂವು ಇರ್ತದೆ. ಈ ಎಲ್ಲ ಗಿಡಗಳಲ್ಲೂ ಸಹಿತ ಯಾರಾದ್ರೂ ಒಬ್ರು ಏಜೆಂಟ್ ಬೇಕೇ ಬೇಕು, ಗಂಡು ಹೂವಿನ ಪರಾಗಗಳನ್ನ ಹೆಣ್ಣಿಗೆ ಹೆಣ್ಣಿನ ಶಲಾಕಾಗ್ರದ ಮೇಲೆ ಒಯ್ದು ಮುಟ್ಟಿಸಲಿಕ್ಕೆ ಒಂದು ಏಜೆಂಟ್ ಬೇಕೇ ಬೇಕು. ಈ ಒಂದು ಕ್ರಿಯೆಯಲ್ಲಿ ಹಲವಾರು ಏಜೆಂಟ್ಗಳು, ನಾವು ಹೇಳದಂಗೆ ಮಧ್ಯವರ್ತಿಗಳು ಸಹಕಾರ ಮಾಡುತ್ತದೆ. ಗಾಳಿ ಇರ್ಬೋದು, ನೀರು, ಕೀಟಗಳು, ಪ್ರಾಣಿ ಪಕ್ಷಿಗಳು ಇವೆಲ್ಲವೂ ಸಹಕಾರ ಕೊಡ್ತವ. ಹಾಗಾಗಿ ಪ್ರಕೃತಿಯಲ್ಲಿ ಒಂದು ಕೃತಕ ಪರಾಗಸ್ಪರ್ಶ ಅಥವಾ ನಡೀತಾನೆ ಇದೆ, ನೈಸರ್ಗಿಕ ಪರಾಗಸ್ಪರ್ಶ ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಜೇನಿಗೆ ಒಂದು ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟಿರ್ತೀವಿ. ಈಗಾಗಲೇ ಹೇಳದಂಗೆ ಜೇನಿನ ಮೈ ತುಂಬ, ಅದರ ಒಂದು ರಚನೆ ಹೆಚ್ಚಾಗಿರೋದ್ರಿಂದ ಆ ಒಂದು ಪರಾಗಸ್ಪರ್ಶ ಚೆನ್ನಾಗಾಗುತ್ತೆ. ಎರಡನೇದಾಗಿ ಆ ಒಂದು ಸೂರ್ಯ ರಶ್ಮಿಗಳು ಹೊರಬರುವಂತ ಸಮಯದಲ್ಲೇ ಇವು ತಮ್ಮ ಕ್ರಿಯೆಯನ್ನು ಪ್ರಾರಂಭ ಮಾಡೋದ್ರಿಂದ ನಾವು ಪ್ರತಿಯೊಂದು ಹೂವಿಗೂ ಹೇಳ್ತೀವಿ ರಿಸೆಪ್ಟಿವ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಪರಾಗವನ್ನು ಸ್ವೀಕರಿಸುವ ಸಮಯ, ಅಂದ್ರೆ ಯಾವುದೇ ಒಂದು ಹೂವು ತಗೊಂಡ್ರು ಆ ಹೂವು ಅರಳೋ ಸಮಯ ಬೆಳಗಿನ ಜಾವ 4 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಅರಳತಾ ಇದ್ದಂಗೆ ಆ ಒಂದು ರಿಸೆಪ್ಟಿವಿಟಿ ಅನ್ನೋದು ಬಹಳ ಹೆಚ್ಚಾಗಿರುತ್ತೆ. ಆ ಟೈಮಲ್ಲಿ ಪರಾಗಸ್ಪರ್ಶ ಆದ್ರೆ ಬಹಳ ಉತ್ತಮವಾದಂತಹ ಗುಣಮಟ್ಟದ ಹಣ್ಣು ಕಾಯಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೂರ್ಯನ ಬೆಳಕು ಹೆಚ್ಚಾದಂತೆಲ್ಲ ಆ ಶಲಾಕಾಗ್ರ ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ. ಪರಾಗ ರೇಣುಗಳು ಸಹಿತ ಅಂಟುಕೊಳ್ತಕ್ಕಂಥ ಶಕ್ತಿಯನ್ನ ಕಡಿಮೆ ಮಾಡ್ಕೊಳ್ತಾವೆ, ಕಳ್ಕೊಂಡ್ಬಿಟ್ಟಿರ್ತವೆ. ಅವಾಗ ಕೊನೆದಾಗಿ ಬರತಕ್ಕಂಥದ್ದು ಶಕ್ತಿಹೀನವಾದಂತಹ ಒಂದು ಕಾಯಿಗಳು, ಈಚುಗಳು ಬರ್ತವೆ. ಅದು ಬರೋದೇನಿದ್ರು ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆ ಪರಾಗಸ್ಪರ್ಶ ಆದ್ರೆ ಮಾತ್ರ ಸಾಧ್ಯ. ಜೇನುಗಳು ಆ ಒಂದು ಸಂದರ್ಭದಲ್ಲಿ ಕ್ರಿಯಾಶೀಲವಾಗಿರೋದ್ರಿಂದ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಗುಣಮಟ್ಟ ಹೆಚ್ಚಾಗುತ್ತೆ. ಬೇರೆ ಎಲ್ಲ ಏಜೆಂಟ್ಗಳು ನಾವೇನ್ ಹೇಳ್ತೀವಲ್ಲ, ಚಿಟ್ಟೆ, ದುಂಬಿ, ಮತ್ತೊಂದು, ಮಗದೊಂದು, ಅವೆಲ್ಲ ಚಟುವಟಿಕೆ ಆಗೋದು ಬೆಳಗ್ಗೆ 8 ಗಂಟೆಗೆ ಸೂರ್ಯ ಮೇಲೆ ಬಂದ ಮೇಲೆ. ಹಾಗಾಗಿ ಜೇನಿಗೆ ಹೆಚ್ಚಿನ ಒಂದು ಈ ಪರಾಗಸ್ಪರ್ಶದಲ್ಲಿ ಮಹತ್ವ. ಈಗ ನೀವು ಕೇಳಿರಿ ಎಷ್ಟು ಜಾಸ್ತಿ ಆಗಬಹುದು? ನಮ್ಮ ಎಲ್ಲ ಅಧ್ಯಯನಗಳು ಹೇಳೋದು ಕನಿಷ್ಠ 30-40% ಶೇಕಡ ಈ ಒಂದು ಇಳುವರಿಯಲ್ಲಿ ಹೆಚ್ಚಳವನ್ನು ನಾವು ನೋಡ್ತೀವಿ. ಅದೇ ನಾವು ಬಳ್ಳಿ ಜಾತಿಗಳಲ್ಲಿ ನಾವು ನೋಡಿದಾಗ ಸುಮಾರು 150-200% ಇಳುವರಿಯ ಹೆಚ್ಚಳವನ್ನು ನಾವು ನೋಡ್ತಾ ಇದೀವಿ. ಒಂದು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ನಾವು ಸೂರ್ಯಕಾಂತಿಯಲ್ಲಿ ನಾವು ಗಮನಿಸಿದಾಗ ಯಾವುದೇ ಒಂದು ತಳಿ ಅಥವಾ ಹೈಬ್ರಿಡ್ ಅನ್ನು ತಗೊಳ್ರಿ, ಮಧ್ಯೆ ಒಂದು 4 ಸಾಲ ಯಾವಾಗೂ ಜೊಳ್ಳೆ ಬರ್ತದೆ. ಹೌದು, ಯಾಕಂತ ಹೇಳಿದ್ರೆ ನಾನಾಗಲೇ ಹೇಳಿದೆ ರಿಸೆಪ್ಟಿವ್ ಪೀರಿಯಡ್, ಅವು ಸರಿಯಾಗಿ ಪರಾಗಸ್ಪರ್ಶ ಆಗಿರೋದಿಲ್ಲ ಮಧ್ಯಕ್ಕೆ. ಆದ್ರೆ ಅಂತಹ ಹೊಲಗಳಲ್ಲಿ ನೀವು ಜೇನು ಪೆಟ್ಟಿಗೆಯನ್ನು ಇಟ್ಟಾಗ ಮಧ್ಯದ ಸಾಲುಗಳ ಸಹಿತ ಅಲ್ಲಿ ಕಾಳು ಗಟ್ಟಿಯಾಗಿ ಬರ್ತದೆ. ಅಂದ್ರೆ ನಿಮಗೆ 1 ಎಕರೆಗೆ 1 ಕ್ವಿಂಟಲ್ ಇಳುವರಿ ಜಾಸ್ತಿ ಆಯ್ತಂದ್ರೆ 3-4 ಸಾವಿರ ರೂಪಾಯಿ ಒಂದು ಆದಾಯ ಜಾಸ್ತಿ ಆದಂಗೆ ಆಗುತ್ತೆ. ಮತ್ತೆ ತುಪ್ಪ ಒಂದು ಎಕ್ಸ್ಟ್ರಾ ಸಿಗುತ್ತೆ, ತುಪ್ಪ ಒಂದು ಎಕ್ಸ್ಟ್ರಾ ಸಿಗುತ್ತೆ ನಿಮ್ಗೆ. ಯಾಕಂದ್ರೆ ಬಹಳಷ್ಟು ಪರಾಗ ಸಿಗೋದ್ರಿಂದ ಓಡಾಡೋದು ಕಡಿಮೆ ಆಗೋದ್ರಿಂದ ನಿಮಗೆ ಹೆಚ್ಚೆಚ್ಚುವಾದಂತಹ ಒಂದು ಜೇನು ತುಪ್ಪ ಸಿಗುತ್ತೆ. ಸೊ ಇದನ್ನ ನಾವು ನಮ್ಮ ರೈತರು ಅಳವಡಿಸಿಕೊಳ್ಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಪರಾಗಸ್ಪರ್ಶಕ್ಕೆ ನಾವು ಜೇನುಗೂಡುಗಳನ್ನ ಬಳಕೆ ಮಾಡಿಕೊಂಡಾಗ ಯಾವ ಟೈಮ್ ಅಲ್ಲಿ ಇಡಬೇಕು ಅನ್ನೋದು ಬಹಳ ಮುಖ್ಯ. ಎಚ್ಚರಿಕೆ ತಗೋಬೇಕು. ಯಾವತ್ತು ಜೇನು ಪೆಟ್ಟಿಗೆ ಇಟ್ಟು ನಾನು ಇಟ್ಟಿನಿ ಅಂತಂದ್ರೆ ಕೆಲಸ ಆಗೋದಿಲ್ಲ. ಅಂದ್ರೆ 10% ಹೂವುಗಳು ಬಂದಾಗ ನಾವು ಹೊಲದಾಗೆ ಜೇನು ಪೆಟ್ಟಿಗೆ ಇಟ್ಟಿರಬೇಕು, ಇದು ಮೊದಲನೇದು. ಎರಡನೇದು, ಆ ಹೊಲದಲ್ಲಿ ಸಾಕಷ್ಟು ನೆರಳಿರಬೇಕು, ಪೆಟ್ಟಿಗೆ ಇಟ್ಟಿರತಕ್ಕಂಥ ಜಾಗದಲ್ಲಿ ನೆರಳಿರಬೇಕಾದ್ದು ಬಹಳ ಮುಖ್ಯ. ಮೂರನೇದಾಗಿ ನಾವು ಹೊಲದಲ್ಲಿ ಇಟ್ಟಾಗ ನಾವು ಸಾಕಷ್ಟು ಬಾರಿ ಕೀಟನಾಶಕಗಳು ಪೀಡನಾಶಕಗಳನ್ನು ಸಿಂಪಡಣೆ ಮಾಡ್ತಾ ಇರ್ತೀವಿ. ಈ ಒಂದು ಜೇನಿನ ಪರಾಗಸ್ಪರ್ಶದ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಸಿಂಪಡಣೆ ಮಾಡೋದನ್ನ ತಪ್ಪಿಸೋದು ಬಹಳ ಮುಖ್ಯ. ಅಥವಾ ಅನಿವಾರ್ಯವಾಗಿ ನಾವು ಸಿಂಪಡಣೆ ಮಾಡಲೇಬೇಕು ಅಂತ ಹೇಳಿದ್ರೆ ಜೈವಿಕ ಮೂಲದ ಕೀಟನಾಶಕಗಳು ಅಥವಾ ಸಸ್ಯಜನ್ಯ ಕೀಟನಾಶಕಗಳನ್ನು ಬಳಕೆ ಮಾಡೋದು, ಅಥವಾ ನಾವು ಒಂದು ವೇಳೆ ನಾವು ಸಿಂಪಡಣೆ ಮಾಡಲೇಬೇಕು ಅಂತ ಅನಿವಾರ್ಯ ಬಂತು ಅಂತಾರೆ ಆ ಜೇನು ಪೆಟ್ಟಿಗಳನ್ನ ಸ್ಥಳಾಂತರ ಮಾಡಿ ಸಿಂಪಡಣೆ ಮಾಡೋದು ಬಹಳ ಮುಖ್ಯ. ಅಥವಾ ಜೇನುಗಳು ಕ್ರಿಯಾಶೀಲವಾಗಿಲ್ಲದಂತಹ ಅವಧಿಯಲ್ಲಿ ಅಂದ್ರೆ ಸೂರ್ಯ ಮುಳುಗಿದ ನಂತರ ಸಾಯಂಕಾಲದ ವೇಳೆಯಲ್ಲಿ ಸಿಂಪಡಣೆ ಮಾಡಿ ಬೆಳಗ್ಗೆ ಹೊತ್ತಿಗೆ ಅದರ ಒಂದು ಶಕ್ತಿ ಕಡಿಮೆ ಆಗಿರುತ್ತೆ, ಅಥವಾ ಜೇನುಗಳು ಬೇರೆ ಒಂದು ಹೊಲಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ, ಅಂತಹ ಸಂದರ್ಭದಲ್ಲಿ ಈ ಒಂದು ಚಟುವಟಿಕೆಯನ್ನು ನಡೆಸಬಹುದಾಗತ್ತೆ. ಯಾಕೆ ನಾವು ಇಷ್ಟೊಂದು ಒತ್ತನ್ನು ನಾವು ಪರಾಗಸ್ಪರ್ಶಕ್ಕೆ ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಗೆ ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದನ, ಒಂದು ವೇಳೆ ಈ ಪ್ರಪಂಚದಲ್ಲಿ ಜೇನು ಹುಳಗಳ ಸಂತತಿ ನಾಶ ಆದ್ರೆ ಕೊನೆಯ ಜೇನು ಹುಳ ನಾಶ ಆದ 4 ವರ್ಷದಲ್ಲಿ ಇಡೀ ಮಾನವ ಕುಲವೇ ಅಳೆದು ಹೋಗುತ್ತೆ ಅಂತೇಳಿ ಒಂದು ಹೇಳಿಕೆಯನ್ನು ನೀಡಿದನು. ಪರಾಗಸ್ಪರ್ಶ ಮಾಡತಕ್ಕಂತ ಬಹಳಷ್ಟು ಜೀವಿಗಳಿದ್ರು ಈ ಜೇನಿನ ಅಷ್ಟು ಕ್ರಿಯಾಶೀಲವಾಗಿ ನಮಗೆ ಈ ಒಂದು ಪರಾಗಸ್ಪರ್ಶ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಜೇನಿಗೆ ಹೆಚ್ಚಿನ ಮಹತ್ವ, ಆ ಮಹತ್ವವನ್ನು ಸಾರ್ಲಿಕ್ಕೆ ಅಂತೇಳಿ ವಿಶ್ವ ಜೇನು ಹುಳ ದಿನಾಚರಣೆ ಅಂತೇಳಿ 3ನೇ ಶನಿವಾರ ಪ್ರತಿ ಆಗಸ್ಟ್ ನ 3ನೇ ಶನಿವಾರ ಪ್ರತಿ ವರ್ಷ 3ನೇ ಶನಿವಾರ ಈ ಒಂದು ವಿಶ್ವ ಜೇನು ಹುಳ ದಿನಾಚರಣೆಯನ್ನ ನಾವು ನಡೆಸ್ಕೊಂತ ಬರ್ತಾ ಇದೀವಿ. ಅದನ್ನ ಈಗ ಕಳೆದ ವರ್ಷದಿಂದ ಮೇ 20ನೇ ತಾರೀಕಿಗೆ ಅಂತೇಳಿ ನಿಗದಿಯನ್ನು ಪಡಿಸಿದ್ದಾರೆ. ಎಫ್ಎಒ ಅಂದ್ರೆ ವರ್ಲ್ಡ್ ಫುಡ್ ಡೇ ಆಗೋ ಇದರ ಒಂದು ಮಹತ್ವವನ್ನು ಸಾರಲಿಕ್ಕೆ ಮೇ 20ನೇ ತಾರೀಕು ಎಫ್ಎಒ ಸ್ಥಾಪನೆಯಾದ ದಿನವನ್ನ ಅದಕ್ಕೆ ಅಂತೇಳಿ ಮೀಸಲಿಟ್ಟಿದ್ದಾರೆ. ಅವತ್ತು ಆ ಜೇನು ಹುಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು ಪರಾಗಸ್ಪರ್ಶಕ್ಕೆ ಅಷ್ಟೊಂದು ಮಹತ್ವ. ಯಾಕೆಂದ್ರೆ ನಾವು ಈ ಒಂದು ಪ್ರಕೃತಿಯನ್ನು ಗಮನಿಸಿದ್ರೆ ಸುಮಾರು 90% ಆಹಾರವನ್ನು ನೀಡ್ತಾ ಇರತಕ್ಕಂಥ ಸಸ್ಯಗಳು ಈ ಒಂದು ಕೃತಕ ಪರಾಗಸ್ಪರ್ಶವನ್ನ ಅಥವಾ ಪರಕೀಯ ಪರಾಗಸ್ಪರ್ಶವನ್ನ ಅವಲಂಬಿಸಿರತಕ್ಕಂತಹ ಗಿಡಗಳು. ಅಂದ್ರೆ ಸ್ವಕೀಯ ಪರಾಗಸ್ಪರ್ಶ ಕೇವಲ 10% ಮಾತ್ರ. ಹಾಗಾಗಿ ಇವೆಲ್ಲವೂ ಒಂದಕ್ಕೊಂದಕ್ಕೆ ಈ ಒಂದು ಕೊಂಡಿಗಳಿದ್ದಂಗೆ. ಹಾಗಾಗಿ ಜೇನು ಹುಳವನ್ನ ನಾವು ಇವತ್ತು ಭೂಮಿ ಮೇಲೆ ಉಳಿಸಿಕೊಳ್ಳೋದು ಬಹಳಷ್ಟು ಮಹತ್ವದ್ದಿದೆ. ರೈತ ಬಾಂಧವರು ಇದು ವಿಷಯವನ್ನ ತಾವು ಗಮನಿಸಬೇಕು, ನಮ್ಮ ಬದುಕಿಗೆ ಬಹಳ ಮುಖ್ಯವಾಗಿರುವಂತದ್ದು. ಅದಕ್ಕೆ ಯಾವ್ಯಾವ ರೈತರಿಗೆ ಅನುಕೂಲ ಆಗ್ತದ, ಎಲ್ಲರಿಗೂ ಅನುಕೂಲ ಆಗ್ತದೆ. ಕನಿಷ್ಠ ಒಂದಾದ್ರೂ ಜೇನು ಪೆಟ್ಟಿಗೆಯನ್ನು ನಿಮ್ಮ ಹೊಲದಲ್ಲಿ ಇಟ್ರಿ, ನಿಮ್ಮ ಮನೆಯೊಳಗೆ ಇಟ್ರಿ ಅಂತಂದ್ರೆ ಜೇನು ಹುಳುವಿನ ಸಂತತಿಯನ್ನು ಹೆಚ್ಚಿ ಮಾಡಿದಂಗೆ ಆಗ್ತದೆ, ಪರಾಗಸ್ಪರ್ಶ ಹೆಚ್ಚಾಗ್ತದೆ. ಬಹಳ ಮುಖ್ಯವಾಗಿ ನಾವು ಹೇಳಬೇಕಂತಂದ್ರೆ ಈ ಪ್ರತಿಯೊಬ್ಬರ ಮನೆಯಲ್ಲೂ ಕನಿಷ್ಠ ಒಂದಾದ್ರೂ ಜೇನು ಪೆಟ್ಟಿಗೆಯನ್ನು ಇಟ್ಕೊಳ್ಳೇಬೇಕು. ಇಟ್ಟುಕೊಂಡಾಗ ಅವರ ಮನೆ ಬಳಕೆಗಾದ್ರೂ ಒಂದು ಶುದ್ಧವಾದಂತಹ ಒಂದು ಜೇನುತುಪ್ಪ ಸಿಗುತ್ತೆ ಮೊದಲನೇದಾಗಿ. ಎರಡನೇದಾಗಿ, ಜೇನು ಕೃಷಿಯಷ್ಟು ಸರಳವಾದ ಕೃಷಿ ಇನ್ನೊಂದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಒಂದು ಪೆಟ್ಟಿಗೆಯನ್ನು ಇಟ್ಟುಕೊಂಡ್ರೆ ಅದಕ್ಕೆ ನೀವು ವಿಶೇಷವಾಗಿ ಆರೈಕೆ ಮಾಡುವಂತದ್ದೇನಿಲ್ಲ. ನೀವು ಒಂದು ವಾರ ಅದರ ಕಡೆ ನೋಡ್ಲಿಲ್ಲ ಅಂತ ಹೇಳಿದ್ರು ಆ ಹುಳಗಳು ಎಲ್ಲೂ ಹೋಗೋದಿಲ್ಲ, ನಿಮ್ಮ ಮನೆಯಾಗೆ ಇರ್ತಾವ, ಗೂಡ್ನಲ್ಲೇ ಇರ್ತದೆ. ಎರಡನೇದಾಗಿ ಅದಕ್ಕೆ ಅಂತೇಳಿ ನೀವು ವಿಶೇಷವಾಗಿ ಏನು ಬೆಳೆ ಬೆಳೆದು ಅದಕ್ಕೆ ಆಹಾರ ಕೊಡಬೇಕಂತೇನಿಲ್ಲ. ಈಗ ನಾವೊಂದು ಹಸು ಕರು ಕುರಿ ಕೋಳಿ ಏನಾದರೂ ಸಾಕಿದ್ರೆ ಅದಕ್ಕೆ ಅಂತೇಳಿ ಒಂದಷ್ಟು ಆಹಾರವನ್ನು ಕೊಡಲೇಬೇಕಾಗತ್ತೆ. ಕಡ್ಡಾಯವಾಗಿ ಒಂದಷ್ಟು ಹುಲ್ಲು ಹಾಕೋದು, ನೀರು ಕುಡಿಸೋದು, ಅದರ ಸಗಣಿ ರಾಡಿ ಬೆಳೆಯೋದು ಮಾಡಲೇಬೇಕಾಗತ್ತೆ. ಆದ್ರೆ ಜೇನಿಗೆ ಅಂತ ವಿಶೇಷ ಆರೈಕೆಗಳು ಯಾವುದೂ ಬೇಡ. ಇಲ್ಲ ಸರ್, ಈಗ ಗ್ರಾಮೀಣ ಭಾಗದಲ್ಲಿ ಏನಂತಂದ್ರೆ ಒಂದಿಲ್ಲ ಒಂದ್ ಬೆಳೆ ಇದ್ದೇ ಇರುತ್ತೆ. ಹೊಲ ಇದ್ದವರು ಓಕೆ, ಹೊಲ ಇರದೇ ಇದ್ದವರು ಸಹಿತ ಮನೆಯೊಳಗೆ ಇಟ್ಟರೆ ಸುತ್ತಮುತ್ತಲು ಸಿಗ್ತಾರೆ. ಸುತ್ತಮುತ್ತ ಈಗ ಏನಾಗುತ್ತೆ, ಜೇನು ಸುಮಾರು ಅರ್ಧ ಕಿಲೋಮೀಟರ್ ಇಂದ ಒಂದು ಕಿಲೋಮೀಟರ್ನಷ್ಟು ಹೊರಗಡೆ ಹೋಗಿ ಆಹಾರವನ್ನು ತನ್ನ ಆಹಾರವನ್ನು ತಾನು ತಗೊಂಡ್ಬಿಡ್ತದೆ. ಹಂಗಾಗಿ ನಿಮ್ದೇ ಹೊಲ ಇರಬೇಕಂತೇನಿಲ್ಲ. ಆದ್ರೆ ಸರ್, ದೊಡ್ಡೂರಾಗಿದ್ದವರು ಜೇನು ಪೆಟ್ಟಿಗೆ ಇಟ್ಟರೆ ಅವ್ರು ಹೆಂಗ್ ಮಾಡಬೇಕು? ಈ ಇತ್ತೀಚೆಗೆ ಬಹಳಷ್ಟು ಪ್ರಚಲಿತವಾಗ್ತಾ ಇರತಕ್ಕಂಥದ್ದು ಈಗ ಒಂದು ಸಿಟಿಯಲ್ಲಿ ಒಂದು ಜೇನು ಸಾಕಾಣಿಕೆ ಹಲವಾರು. ಇವತ್ತು ಅರಣ್ಯ ಇಲಾಖೆಯವರು ಸಾಕಷ್ಟು ಗಿಡಗಳನ್ನು ಹಾಕ್ತಾ ಇದ್ದಾರೆ, ಕೆಲವರು ಅಲಂಕಾರಿಕ ಸಸಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಹಾಕ್ತಾ ಇದ್ದಾರೆ, ಆಮೇಲೆ ಸಸ್ಯ ಉದ್ಯಾನಗಳು ಸಾಕಷ್ಟು ಪ್ರಮಾಣದಲ್ಲಿದ್ದಾವೆ ಇವತ್ತು ನಗರಗಳಲ್ಲೂ ಸಹಿತ. ಅಂತವರಿಗೆ ಸಹಿತ ಜೇನು ಕೃಷಿ ಬಹಳ ಹೇಳ ಮಾಡಿಸಿದ್ದಾಗಿದೆ. ಅಂದ್ರೆ ದೊಡ್ಡೂರಾಗೂ ನಾವು ಮನೆಯೊಳಗೆ ಇಟ್ಕೊಂಡು ಮಾಡಬಹುದು. ಮಾಡಬಹುದು, ಖಂಡಿತವಾಗಿ ಮಾಡಬಹುದು. ಮನೆ ತಾರಸಿ ಮೇಲೆ ಇಟ್ಕೊಂಡು ಮಾಡಬಹುದು, ಮನೆ ಕಿಟಕಿಯ ಛತ್ಗಳ ಮೇಲೆ ಇಟ್ಕೊಂಡು ಮಾಡಬಹುದು. ಎಲ್ಲಿಟ್ರು ಜೇನು ಜೇನಾಗಿ ಹರಿದು ಬರ್ತದೆ. ಬದ್ರಿಪ್ರಸಾದ್, ಈಗ ಜೇನುಹುಳುಗಳು ಅಂತಂದ್ರೆ ಸಾಕಿದ ಜೇನುಹುಳಾಗಿರ್ಬೋದು ಅಥವಾ ನೈಸರ್ಗಿಕವಾಗಿ ಗೂಡುಗಳಲ್ಲಿ ಜೇನುಹುಳಾಗಿರ್ತವೆ, ಅವು ಈ ಆಹಾರ ಎಲ್ಲದ, ಎಷ್ಟು ಪ್ರಮಾಣದೊಳಗೆ ಆಹಾರದ ಅಂತೇಳಿ ಅವು ಹೆಂಗ್ ಗುರುತಿಡಿತಾವ, ಮತ್ತು ಹೊಳ್ಳೆವು ಗೂಡಿಗೆ ಬಂದು ಇತರ ಸದಸ್ಯರಿಗೆ ಹೆಂಗ್ ತಿಳಿಸ್ತಾವ, ಇದ್ರ ಬಗ್ಗೆ ತಿಳಿಸ್ತಾರೆ ಸರ್? ಜೇನಿನಲ್ಲಿ ನಾವು ತಿಳ್ಕೊಳ್ಬೇಕಾದ ಅಥವಾ ಕಲ್ತ್ಕೊಳ್ಬೇಕಾದಂತಹ ಒಂದು ಅಮೂಲ್ಯವಾದಂತಹ ಒಂದು ಮಾಹಿತಿ ಅಥವಾ ಒಂದು ಜ್ಞಾನ ಭಂಡಾರ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಒಂದು ಜೀವಿಗಳಿಗೆ ತನ್ನ ಆಹಾರವನ್ನು ಹುಡುಕೊಳ್ಳೋದು ಅಷ್ಟೊಂದು ಅಸಂಖ್ಯಾತ ಸಂಖ್ಯೆ. ನನಗಾಗಲೇ ಹೇಳಿದೆ, ಹೆಜ್ಜೆನಲ್ಲಿ ಸುಮಾರು 100,000 ಹುಳ ಇರ್ತದೆ ಒಂದು ಗೂಡಲ್ಲಿ, ಇದರಲ್ಲಿ ಒಂದು 10,000 20,000 ಹುಳಗಳಿರ್ತಾವ. ಇಷ್ಟೆಲ್ಲ ಹುಳಗಳಿಗೆ ಪ್ರತಿನಿತ್ಯ ಆಹಾರ ತರೋದೇ ಒಂದು ಪ್ರಮುಖವಾದಂತಹ ಕೆಲಸ. ಹೌದು, ಅದರಲ್ಲಿ ಹೇಗೆ ಹುಡುಕಬೇಕು ಅನ್ನೋದಕ್ಕೆ ತಮ್ಮದೇ ಒಂದು ವಿಶಿಷ್ಟವಾದಂತಹ ಒಂದು ಗುಂಪನ್ನೇ ರಚನೆ ಮಾಡ್ಕೊಂಡಿರ್ತಾವ. ಒಂದು ಏಜಿನ ಆಧಾರ ಕೆಲಸನೇ ಆಹಾರ ಹುಡುಕೋದು, ಅದಕ್ಕೆ ಫೋರೇಜರ್ಸ್ ಅಂತ ನಾವು ಕರಿತೀವಿ. ಈ ಹುಳಗಳು ತಮ್ಮ ಗೂಡಿನಿಂದ ಮೊದಲು ಹೊರ ಹೋಗ್ತಾವ, ಹೊರಗೋಗಿ ತಿರುಗಾಡಿ ಎಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಸದಸ್ಯರಿಗೆ ಆಹಾರ ದೊರೆಯುತ್ತೆ ಲಭ್ಯ ಆಗುತ್ತೆ ಅಂತ ಹೇಳಿ ತಿಳ್ಕೊಂತಾವ. ಗೂಡಿನ ಸಂಖ್ಯೆಗೆ ಆಧಾರವಾಗಿ ತಮಗೆ ಎಷ್ಟು ದಿವಸ ಇದು ಒಂದು ಆಹಾರದ ಲಭ್ಯತೆ ಅದ ಎಲ್ಲ ಲೆಕ್ಕ ಹಾಕೊಂತಾವ, ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾವ. ಮಾಡಿಕೊಂಡು ಬಂದು ಇತರ ಸದಸ್ಯರಿಗೆ ತಿಳಿಸಬೇಕು. ಅದನ್ನ ಹೆಂಗ್ ತಿಳಿಸಬೇಕು? ಇದಕ್ಕೆ ನಾವು ಎರಡು ವಿಧದ ಒಂದು ನೃತ್ಯವನ್ನು ನಾವು ನೋಡ್ತೀವಿ. ಅದರಲ್ಲಿ ಒಂದು ರೌಂಡ್ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾವ, ಒಂದು ವೃತ್ತಾಕಾರದ ಒಂದು ಚಲನೆಯನ್ನು ನಾವು ನೋಡ್ತೀವಿ, ರೌಂಡ್ ಡ್ಯಾನ್ಸ್ ಅಂತ ಕರಿತೀವಿ. ಇನ್ನೊಂದು ಸೊಂಟ ಕುಣಿಸ್ತಕ್ಕಂಥ ವ್ಯಾಗಲ್ ಡ್ಯಾನ್ಸ್ ಅಂತ ಕರಿತೀವಿ. ಅಂದ್ರೆ ಸೀದಾ ನಿಂತು ನಿಂತು ವ್ಯಾಗಲ್ ಡ್ಯಾನ್ಸ್ ಅಂತ ಕರಿತೀವಿ. ಅಂದ್ರೆ ಸೊಂಟವನ್ನು ಅಳ್ಳಾಡಿಸಿಕೊಂಡು ಮಾಡ್ತಕ್ಕಂತಹ ಒಂದು ನೃತ್ಯ, ಆ ಒಂದು ಡ್ಯಾನ್ಸ್ ಅನ್ನು ನಾವು ನೋಡ್ತೇವೆ. ಅಂದ್ರೆ ಇದು ಏನು ಸೂಚನೆ ಮಾಡ್ತದೆ? ರೌಂಡ್ ಡ್ಯಾನ್ಸ್ ಮಾಡಿದ್ರೆ ಏನು, ನಮ್ಮ ಆಹಾರ ಕೇವಲ ಒಂದು 50 ಮೀಟರ್ನ ಒಳಗಡೆನೆ ಇದೆ, ಬಹಳ ದೂರ ನಾವು ಓಡಾಡಬೇಕಾಗಿಲ್ಲ, ಹತ್ತಿರದಲ್ಲೇನೆ ಸಾಕಷ್ಟು ಪ್ರಮಾಣದ ಆಹಾರ ನಮಗೆ ಲಭ್ಯ ಇದೆ. ಅವಾಗ ರೌಂಡ್ ಡ್ಯಾನ್ಸ್ ಮಾಡ್ತದೆ. ಅಂದ್ರೆ ಮೊದಲನೇ ರೌಂಡ್ ಡ್ಯಾನ್ಸ್ ಮಾಡಿದಾಗ ಒಂದೇನ್ ಹೇಳ್ತದೆ, 50 ಮೀಟರ್ ಒಳಗಡೆಗಿದೆ ಅಂತ ತಿಳಿಸ್ತದೆ. ಒಂದು ರೌಂಡ್ ಮಾಡಿದ್ರೆ, ರೌಂಡ್ ಮಾಡಿದಾಗ ಸಾಧಾರಣವಾಗಿ ಒಂದು ಇಟ್ಕೊಂಡಿರ್ತಾವ. ಎರಡನೇದಾಗಿ ಸ್ವಲ್ಪ ಹೊತ್ತು ಮಾಡಿದ್ರೆ ನಮಗೆ ಬಹಳಷ್ಟು ಆಹಾರ ಇದೆ, ಅಂದ್ರೆ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಸಹ ಅಲ್ಲೇ ಗುರುತು ಮಾಡ್ಕೊಳ್ತಾವ. ಅಂದ್ರೆ ಹತ್ತಿರದಲ್ಲಿದೆ ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿದೆ. ಬಹಳ ಹೊತ್ತು ನೃತ್ಯ ಮಾಡಿದಾಗ ಆಹಾರದ ಪ್ರಮಾಣ ತಿರುಗಿದ್ರೆ ಎಷ್ಟು ಚಲನೆಯನ್ನು ಮಾಡ್ತವೆ ಅಷ್ಟು ಆಹಾರ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ. ಎಷ್ಟು ವೃತ್ತವನ್ನ ಹಾಕ್ತಾವೋ ಅಷ್ಟು ಆಹಾರದ ಪ್ರಮಾಣ ಜಾಸ್ತಿ ಇದೆ. ಕಡಿಮೆ ಮಾಡದಷ್ಟು ಹತ್ತಿರದಲ್ಲಿದೆ ಆದ್ರೆ ಸ್ವಲ್ಪ ಪ್ರಮಾಣದಲ್ಲಿದೆ. ಈ ಒಂದು ಪ್ರಮಾಣ ಮತ್ತೆ ದೂರ ಎರಡನ್ನು ತಿಳಿಸ್ತಾವಲ್ಲಿ. ಮೂರನೇದಾಗಿ ಎಲ್ಲಿ ಡಿಸ್ಟೆನ್ಸ್ ತೋರಿಸಬೇಕು, ಅಂದ್ರೆ ಯಾವ ದಿಕ್ಕಿನಲ್ಲಿದೆ ಗೂಡಿನಿಂದ ಅಂತೇಳಿ. ಯಾವುದೇ ಈ ಒಂದು ಜೀವಿಗಳ ಚಲನೆ ನಮ್ಮ ಸೂರ್ಯನ ಒಂದು ಮೂವ್ಮೆಂಟ್ಗೆ ತಕ್ಕಂಗೆ ಇರ್ತದೆ. ಸೂರ್ಯನ ದಿಕ್ಕನ್ನು ಅನುಸರಿಸಿ ಇವುಗಳು ತಮ್ಮ ದಿಕ್ಕನ್ನು ನಿರ್ಧಾರ ಮಾಡ್ತಾವ. ಹಾಗಾಗಿ ಇವೇನ್ ಮಾಡ್ತಾವ, ಮೊದಲನೇದಾಗಿ ಗೂಡಿನಿಂದ ಮೇಲಕ್ಕೆ ಹಾರ್ತಾವ. ಮೊದಲು ಗೂಡಿನ ಮುಂದೆ ನಿಂತುಕೊಂಡು ಗೂಡಿನಿಂದ ಮೇಲಕ್ಕೆ ಹಾರ್ತಾವ. ಹಾರಿದಾಗ ಸೂರ್ಯನ ದಿಕ್ಕಿಗೆ ಅನುಗುಣವಾಗಿ ಯಾವ ದಿಕ್ಕಿಗೆ ಅದು ಹಾರತದ ಅಲ್ಲಿ ಆ ಒಂದು ನಿರ್ಧಾರವನ್ನು ಮಾಡ್ಕೊಳ್ತಾವ. ಮೊದಲನೇದಾಗಿ ಸೂರ್ಯನನ್ನ ಪೂರ್ವ ದಿಕ್ಕಿಗೆ ಅಂತ ಇಟ್ಕೊಂಡಿರ್ತಾವ, ಅದಕ್ಕೆ ವಿರುದ್ಧವಾಗಿ ಯಾವ ದಿಕ್ಕಿಗೆ ಅವು ಹಾರತವ ಅದು ಸೂರ್ಯನಿಂದ ಯಾವ ದಿಕ್ಕಿಗೆ ನಾವು ಹೋಗಬೇಕು ಅನ್ನೋದನ್ನ ಸೂಚನೆ ಮಾಡ್ತದೆ. ಈ ವ್ಯಾಗಲ್ ಡ್ಯಾನ್ಸ್ ಅಂತ ಹೇಳಿದ್ರೆ 8 ಆಕೃತಿಯಲ್ಲಿ ನಮ್ಮ ಒಂದು ಇಂಡೋ 8 ಸಂಖ್ಯೆ ಒಂದು ಇದರಲ್ಲಿ ಅವು ಡ್ಯಾನ್ಸ್ ಅನ್ನು ಮಾಡ್ತಾವ. ಎಷ್ಟು ಸೊಂಟವನ್ನ ಕುಣಿಸ್ತಾವ ಅಷ್ಟು ನಮಗೆ ಆಹಾರ ಪ್ರಮಾಣ ಗೊತ್ತಾಗುತ್ತೆ. ಹತ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ, ಕಡಿಮೆ ಮಾಡಿದ್ರೆ ಕಡಿಮೆ ಇದೆ, ಜಾಸ್ತಿ ಆದ್ರೆ ಜಾಸ್ತಿ ಇದೆ. ಆ ವೃತ್ತಗಳ ಸಂಖ್ಯೆ ನಮಗೆ ಡಿಸ್ಟೆನ್ಸ್ ಅಂದ್ರೆ 150 ಮೀಟರ್ ಇದೆಯಾ, 500 ಮೀಟರ್ ಇದೆಯಾ, 1,000 ಮೀಟರ್ ಇದೆಯಾ, ಎಷ್ಟು ದೂರದಲ್ಲಿದೆ ಆಹಾರ, ಎಷ್ಟು ರಭಸವಾಗಿ ತನ್ನ ಸೊಂಟವನ್ನು ಕುಣಿಸ್ತಾ ಇರ್ತದೆ, ಅದರ ಆಧಾರದ ಮೇಲೆ ಆ ಒಂದು ದಿಕ್ಕು ಮತ್ತೆ ಪ್ರಮಾಣ ಎರಡನ್ನೂ ಸಹ ಸೂಚನೆ ಮಾಡ್ತದೆ. ಅಂದ್ರೆ ತಮ್ಮೊಳಗೆ ಒಂದು ಸಂವಹನ ಇರ್ತದೆ ಅವಕ್ಕೆ. ಇಷ್ಟು ಹೇಳ್ಬಿಟ್ಟು ಕೂತ್ಬಿಟ್ಟು ಅಂದ್ರೆ ಉಳಿಕೆ ಸದಸ್ಯರು ಆಹಾರ ತಗೊಳ್ಲಿಕ್ಕೆ ಆ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಅಡ್ಡಿ ಇಲ್ಲ, ಹೋಗ್ಬಿಡ್ತಾವೆ, ಹೋಗ್ತಾ ಇರ್ತಾವ. ಓಹೋ, ಹಲವೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಹುಳುಗಳು ಬೇರೆ ಬೇರೆ ದಿಕ್ಕಿಗೆ ಹೋಗಿರ್ತಾವ. ಅವು ಒಂದೇ ಅಲ್ಲ, ಬರೇ ಒಂದು ಹುಳದ ಮೇಲೆ ಇವು ನಿರ್ಧಾರ ಮಾಡುವಂತದಲ್ಲ, ಸಾಕಷ್ಟು ಸ್ಕೌಟ್ ಬೀಸ್ ಹೊರಗಡೆ ಹೋಗಿರ್ತಾವ, ಆಹಾರವನ್ನು ಹುಡುಕೊಂಡು ಹೋಗಿರ್ತಾವ, ಹೋಗಿ ಬಂದು ಎಲ್ಲವೂ ಇದೇ ರೀತಿ ಮಾಹಿತಿ ಕೊಡ್ತಾವ. ಅದರಲ್ಲಿ ಯಾವುದು ಕಡಿಮೆ ದೂರದಲ್ಲಿ ಹೆಚ್ಚಿನ ಪ್ರಮಾಣ ಇದೆ ಅಂತೇಳಿ ಸೂಚನೆ ಕೊಡ್ತದ, ಆ ದಿಕ್ಕಿಗೆ ಉಳಿದವು ಹೋಗ್ತಾವ. ಅದು ಬಹಳ ಮುಖ್ಯ. ಬರೇ ಒಂದು ಹುಳದ ಮೇಲೆ ಇದು ನಿರ್ಧಾರ ಆಗುವಂತದಲ್ಲ. ಮತ್ತೆ ಪ್ರತಿಯೊಂದು ಹುಳನು ಹೊರಗೆ ಹೋಗಿ ಬರಬೇಕಾದ್ರೆ ತಮ್ಮ ಮೈ ಮೇಲಿರ್ತಕ್ಕಂತಹ ಈ ಒಂದು ಪರಾಗವನ್ನ ಹೊತ್ಕೊಂಡು ಬಂದಿರ್ತಾವ. ಆ ಪರಾಗದ ಗುಣಮಟ್ಟವನ್ನ ನೋಡಿ ಸಹ ಈ ಒಂದು ನಿರ್ಧಾರವನ್ನ ತಗೊಳ್ತಾವ. ಸರಿಗೆ ಒಂದು ಹುಳ ಬಂದ ಮೇಲೆ ಸ್ವಲ್ಪ ಟೈಮ್ನಲ್ಲಿ ಮತ್ತೆ ವಾಪಸ್ ಹೋಗ್ತದೆ. ಆದ್ರೆ ಪೋಲನ್ನ ಖಾಲಿ ಮಾಡ್ಬೇಕಲ್ಲ ಸರ್, ಬಾಸ್ಕೆಟ್ ಎಲ್ಲ ಹೆಂಗೆ ಖಾಲಿ ಮಾಡ್ತದೆ? ಆ ಒಂದು ಆಹಾರವನ್ನ ತಗೊಂಡು ಬಂದಾಗ ಮುಂಗಾಲು ಮತ್ತೆ ಮಧ್ಯದ ಕಾಲುಗಳ ಮೇಲೆ ಈ ಒಂದು ಕೂದಲಿನ ಆಕಾರದ ಒಂದು ರಚನೆ ಇರ್ತದ, ಅವಕ್ಕೆ ಆಂಟನ ಕ್ಲೀನರ್ಸ್ ಅಂತ ಕರಿತೀವಿ. ಅದರ ಸಹಾಯದಿಂದ ತಮ್ಮ ಮೈ ಮೇಲಿರ್ತಕ್ಕಂತಹ ಎಲ್ಲ ಪರಾಗವನ್ನು ಉದುರಿಸಿಕೊಳ್ತಾರೆ. ರೈತನಿಗೆ ಅದು ಸಹ ಒಂದು ಮಾಹಿತಿನೇ. ಮೊದಲನೇದಾಗಿ ಆ ಗೂಡಿನ ಮುಂದೆ ನಾವು ನೋಡಿದಾಗ ಪರಾಗವನ್ನು ಹೊತ್ಕೊಂಡು ಬರ್ತಾ ಇರತಕ್ಕಂತಹ ಹುಳಗಳನ್ನು ನಾವು ನೋಡ್ತೀವಿ. ಎರಡನೇದಾಗಿ ಪ್ರತಿ ನಿಮಿಷಕ್ಕೆ ಎಷ್ಟು ಹುಳಗಳು ಗೂಡಿನ ಒಳಗೆ ಬರ್ತಾ ಇದಾವೆ ಅನ್ನೋದು ಸಹಿತ ಒಂದು ಕೌಂಟ್ ಅದು ಲೆಕ್ಕ ಸಿಗ್ತದ. ಬಹಳ ಒಂದು ನಿಮಿಷಕ್ಕೆ ಎರಡ್ ಅಥವಾ ಮೂರು ನಾಲ್ಕು ಹುಳ ಅಷ್ಟೇ ಒಳಗೆ ಬರ್ತಾ ಇದಾವೆ ಹೋಗ್ತಾ ಇದಾವೆ ಅಂತ ಹೇಳಿದ್ರೆ ಆಹಾರ ಬಹಳ ಕಡಿಮೆ ಇದೆ ಅಂತ ಸೂಚನೆ. ಪ್ರತಿ ನಿಮಿಷಕ್ಕೆ 8, 10, 12 ಹುಳಗಳು ಒಳಗೆ ಬರ್ತಾ ಇದಾವೆ ಅಂತ ಹೇಳಿದ್ರೆ ಸಾಕಷ್ಟು ಆಹಾರ ಹತ್ತಿರದಲ್ಲಿ ಸಿಗ್ತಾ ಇದೆ ಅಂತ ಅರ್ಥ. ಇದನ್ನು ಸಹ ಒಂದು ಜೇನು ಕೃಷಿಕ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಇದುವರೆಗೆ ಜೇನು ನೊಣಗಳ ಆಹಾರ ಸಸ್ಯಗಳು ಮತ್ತು ಪರಾಗಸ್ಪರ್ಶ ಈ ಕ್ರಿಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರೆ ಸರ್, ನಮ್ಮ ಕಾರ್ಯಕ್ರಮ ಕೇಳ್ತಾರಂತ ರೈತ ಬಂಧುರು ನಿಮ್ಮನ್ನ ಮಾತಾಡಿಸಬೇಕು, ಅದರ ಮೊಬೈಲ್ ನಂಬರ್ ಹೇಳ್ತೀರಿ ಸರ್? 9901 45 7 5. ರೈತ ಬಂದರೆ ಬದ್ರಿ ಪ್ರಸಾದ್ ಅವರ ಮೊಬೈಲ್ ನಂಬರ್ ಹಿಂಗದ ನೋಡ್ರಿ, 9900145705. ಈ ಮೊಬೈಲ್ ನಂಬರ್ ನೀವು ಫೋನ್ ಮಾಡಿ ಜೇನು ಕೃಷಿ ಬಗ್ಗೆ ಚರ್ಚೆ ಮಾಡುವುದು, ಸಾಕಷ್ಟು ಮಾಹಿತಿಯನ್ನು ನೀವು ಮಾಡಿಕೊಳ್ಬಹುದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ಮೇಲು ಕೇಳು ಗೊತ್ತಿಲ್ಲ, ದುರಾಸೆ ನಿನಗಿಲ್ಲ, ಭೇದ ಭಾವ ಅರಿತಿಲ್ಲ, ಭೇದ ಭಾವ ಅರಿತಿಲ್ಲ, ಹಗಲಿರುಳು ದುಡಿಯುವ ಕಾಯಕ ನಿನದಾಯಿತಲ್ಲ, ನಿನ್ನ ಸೇವೆ ಅನರ್ಘ್ಯ, ನಿನ್ನ ನಿಷ್ಠೆ ಮಾದರಿ, ಹೇ ಮಾನವನುಪಕಾರಿ, ಹೇ ಮಾನವನುಪಕಾರಿ, ನಿನ್ನ ನಿಸ್ವಾರ್ಥದ ಸವಿ ಯಾರಿಗೆ ಪರರಿಗೆ, ಯಾರಿಗೆ ಪರರಿಗೆ, ಜೇನು ನೊಣ ಮಕರಂದ ಬಗೀರಿ, ಸಿಹಿ ಜೇನನ್ನು ನಬಡಿಸುವ ಜೇನು ತುಂಬಿಗೆ ಏನು ನಿನ್ನ ಕಾರ್ಯಲೀಲೆ, ಕಾರ್ಯಲೀಲೆ, ಜೇನು ನೊಣ, ಜೇನು ನೊಣ. ಇದುವರೆಗೆ ಸೋಮು ಕುದ್ರಿಹಾಳ್ ಅವರ ರಚನೆ ಕೇಳಿದ್ರಿ. ಜೇನಹನಿ ಸಂಸಾರ ಕೋಣೆಯ ಏರಿಗಳ ಮೇಲೆ ನೊಣಗಳು ಆವರಿಸಿ ಬಹುದಿನಗಳಿಂದ ಕುಳಿತಿದ್ದರೆ ಅಥವಾ ಆ ಏರಿಗಳ ಮೇಲೆ ನೊಣಗಳ ಚಟುವಟಿಕೆ ಕಡಿಮೆ ಇದ್ದಾಗ ಮೇಣದ ಚಿಟ್ಟೆಯ ಹಾವಳಿ ಕಂಡುಬರುವುದು. ಆದುದರಿಂದ ಅಂತಹ ಏರಿಗಳನ್ನು ಚೌಕಟ್ಟಿನಿಂದ ಆಗಾಗ ಕತ್ತರಿಸಿ ತೆಗೆದುಹಾಕಬೇಕು. ಕೃಷಿ ಋಷಿ ಜೇನು ಕೃಷಿಯನ್ನು ಮಾಡುತ್ತಿರುವ ರೈತನ ಅನುಭವ. ರಸ ಋಷಿಯ ದೂರವಾಣಿ ಮುಖಾಂತರ ಮಾಹಿತಿ ನೀಡಿದ ರೈತ ಕೊಪ್ಪಳದ ಇಂದರಗಿ ಗ್ರಾಮದ ಲಿಂಗಪ್ಪ ಕುಂಬಾರ್. ಎಲ್ಲ ರೈತ ಬಂದರಿಗೂ ನಮಸ್ಕಾರ. ಈಗ ನನ್ನ ಜೊತೆಗೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಇಂದರಿಗಿ ಗ್ರಾಮದ ಲಿಂಗಪ್ಪ ಕುಂಬಾರ ಅವರದರ. ಇವರು ಒಬ್ಬ ಜೇನು ಕೃಷಿಕರು, ಸಾಕಷ್ಟು ಒಂದು ಅನುಭವನ ಜೇನು ಕೃಷಿಯೊಳಗೆ ಇವರು ಹೊಂದ್ಯಾರ. ಅವ್ರು ಯಾವ ರೀತಿ ಜೇನು ಸಾಕಾಣಿಕೆ ಶುರು ಮಾಡಿದ್ರು, ಎಷ್ಟು ವರ್ಷ ಆಯ್ತು, ಏನೆಲ್ಲ ಮಾಡ್ಲಿತ್ತಾರಂತೇಳಿ ಅವರ ಅನುಭವನ ತಿಳ್ಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡೋಣ. ನಮಸ್ಕಾರ ಲಿಂಗಪ್ಪ ಕುಂಬಾರ ಅವರೇ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಗೆ ಎಷ್ಟು ಜಮೀನ್ ಅದರಿ? ನಮ್ದು 10 ಎಕರೆ ಜಮೀನ್ ಇದೆ ಸರ್. ನಾವು ಮಾವು, ಚಿಕ್ಕು, ಆಮೇಲೆ ರೇಷ್ಮೆ ಇಂಥವೆಲ್ಲ ಬೆಳೆಗಳು ಮಾಡಿದ್ವಿ. ಈಗ ನಮ್ಮಲ್ಲಿ ಕರಡಿ ಇರೋದ್ರಿಂದ ಕರಡಿಗೆ ಸಿಕ್ಕಾಪಟ್ಟೆ ಇಷ್ಟ ಅದು ಜೇನಂದ್ರೆ. ಅದು ಅಮೃತ ಅಲ್ಲ ಜೇನಂದ್ರ ಪೆಟ್ಟಿಗೆ ಮುರಿದು ಬಿಡ್ತಾವ ಎಲ್ಲ ಇದನ್ನ ಕೆದರಿ ತುಪ್ಪ ತಿಂದು ಹುಳ ತಿಂದು ಹೋಗ್ಬಿಡ್ತೈತೆ. ಕೊಪ್ಪಳ ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ರೈತರು ತೋಟಗಾರಿಕೆ ಮಾಡೋದ್ರಿಂದ ಅವರು ಎರಡು ಬಾಕ್ಸ್ ಹೋಯ್ದ್ರೆ ನಮಗ ಒಂದು ಎಂಟು ಬಾಕ್ಸ್ ಹಾಲಿಟ್ಟಿರ್ತೀವಿ. ಯಾಕಂದ್ರೆ ನಾವು ಈ ಕೊಪ್ಪಳ ಜಿಲ್ಲೆಯಲ್ಲಿ ಅನುಗ್ರಹ ಕೆಲಸ ಮಾಡ್ತೀವಲ್ಲ ಅವ್ರು ನೋಡಕ್ ಕರೆದಾಗ ಅದ್ರ ಜೊತೆಗೆ ನಾವು ಹೋಗ ನಮ್ ಬಾಕ್ಸ್ ನೋಡ್ದಂಗನಾಗತ್ತೆ. ಆಮೇಲೆ ಅದು ವಂಶಾಭಿವೃದ್ಧಿ ಬೆಳಿತೈತಲ್ಲ ಬೆಳೆದಂಗಲ್ಲ ಒನ್ ಟು ಡಬಲ್ ಮಾಡ್ತೀವಿ ಅವ್ನ ಬಾಕ್ಸ್ ನ ಪಾಲಾಗ್ಬೇಕು. ಪಾಲ್ ಮಾಡ್ತೀವಿ. ಆಮೇಲೆ ಜೇನುಗಳಲ್ಲಿ ನಾಲ್ಕು ವಿಧ, ಹೆಜ್ಜೇನು, ಕೋಲ್ಜೇನು, ತುಡುವೆ, ಮಸಂಟಿ. ಹೆಜ್ಜೇನು ಸಿಕ್ಕಾಪಟ್ಟೆ ರ್ಯಾಶ್ ಇರೋದ್ರಿಂದ ಅದು ಪರಾಗ ಮಾಡುತ್ತೆ. ಅದನ್ನ ತನ್ಪಾಡಿ ತಾನ್ ಬಿಟ್ಬಿಟ್ರೆ ಅದು ನಮ್ಮನ್ನೇನು ಮಾಡಲ್ಲ. ಅದು ಕಲ್ಲು ಒಗೆದು ಅಥವಾ ಒಗಿ ಎಬ್ಸೋದು ಏನಾರ ಮಾಡಿದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರ್ತೈತಿ. ಬೇಡಪ್ಪ ನಾವು ತೆಗಿಯಬೇಕಂದ್ರೆ ನಮ್ ನಂಬರ್ ತಗೊಂಡು ಅಥವಾ ಹೆಂಗ್ ತೆಗಿಬೇಕು ಹೆಂಗಿಲ್ಲ ಅಂತೇಳಿ ನಾವು ಫೋನ್ಯಾಗ ಹೇಳ್ತೀವಿ. ಆ ತರ ಮಾಡಿದ್ರು ಏನು ಆಗಲ್ಲ. ಇಲ್ಲ ನಮ್ ಕಡೆಯಿಂದ ಆಗಲ್ರಿ ನಮಗೆ ಮುಟ್ಟದ ಬೇಡ ಅಂದ್ರೆ ನಮ್ ಶಿಷ್ಯಗಳು ಅದಾರ ಹದಿನೈದು ಮಂದಿ ಶಿಷ್ಯಗಳು ರೆಡಿ ಮಾಡಿವಿ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಅವ್ರ ಚಾರ್ಜ್ ಏನೈತಿ ಅವ್ರ ಏನೈತಿ ನೀವು ತೆಗೆದುಕೊಟ್ಟು ಅವ್ನ ಹುಳನ ನಾವು ಹಿಡ್ಕೊಂಡ್ ಬಂದ್ಬಿಡ್ತೀರಿ ಈ ಕಡೆ ಒಂದ್ ನಾಲ್ಕೈದು ಕಿಲೋಮೀಟರ್. ಅದೊಂದ್ ಟ್ರೈನಿಂಗ್ ಕೊಟ್ಟಿವಿ ಎಲ್ಲರಿಗೆ ಹಂಗಾಗಿ ಹಂಗನು ಮಾಡ್ಬೋದ್ರಿ. ಈಗ ಕೋಲ್ಜೇನು, ಕೋಲ್ಜೇನ್ ಏನಪ್ಪ ಅಂತಂದ್ರ ಅದು ಬೇಲಿಯಲ್ಲಿ ಅಥವಾ ಬೇನಿ ಗಿಡದಾಗ ಕಲ್ಲಿ ಇಟ್ಟಿರ್ತೈತ ಅದು. ಅದನ್ನ ನಾವು ತುಪ್ಪ ಆಟ ಯೂಸ್ ಮಾಡ್ಬೋದು. ಅದು ಪರಾಗ ಮಾಡುತ್ತೆ ಅದು ರೈತರ ಮಿತ್ರನೇ. ಬಟ್ ಅದು ತುಪ್ಪ ಹೆಂಗ್ ತೆಗಿಬೇಕಪ್ಪ ಅಂದ್ರ ಮೇಲೆಷ್ಟ ನಾವು ತಕೋಬೇಕು ಚಾಕು ತಗೊಂಡು ಗೂಡಿನ ಮೇಲೆ ಒಳಗಡೆ ಅದು ಇದೇನ್ ಇರ್ತೈತಲ್ಲ ಅದನ್ನೇನು ಮುಟ್ಬಾರ್ದು ನಾವು. ಅದ್ರ ಮರಿ ಭ್ರೂಣ ಇರ್ತೈತಲ್ಲ ಅವ್ನ ನಾವು ಕೊಲ್ಲಬಾರ್ದು ಅವನ್ನ. ಇವ್ರೇನ್ ಮಾಡ್ತಾರ ಆ ಕಡ್ಡಿನ ಮುರಿದು ಬಿಡ್ತಾರ. ಗೂಡಿನ ಕಡ್ಡಿ ಎದಕ್ ಕಟ್ಟಿದ್ರೆ ಅದೇ ಮುರಿದು ಬಿಡ್ತಾರ. ಮುರಿದು ಬಿಡ್ತಾರ ಅದು ತಪ್ಪದು. ಆ ತರ ಮಾಡ್ಬಾರ್ದು. ಅದಕ್ಕಂತನ ಜೇನು ಮೇಳ ಅಂತ ಮಾಡ್ತೀವಿ ಇಲ್ಲಿ ಕೊಪ್ಪಳದಲ್ಲಿ ನಮ್ ತೋಟಗಾರಿಕೆ ಇಲಾಖೆ ಹತ್ರ. ಆಮೇಲೆ ಬೇರೆ ಕಡೆಯಿಂದನು ರೈತರು ಬಂದಿರ್ತಾರ ದೊಡ್ಡ ದೊಡ್ಡ ವಿಜ್ಞಾನಿಗಳು ಅವ್ರನ್ನೆಲ್ಲರೂ ಅವ್ರ ಮಾರ್ಗದರ್ಶನ ಸಿಗುತ್ತೆ. ಯಾರಾದ್ರೂ ಆಸಕ್ತಿ ಉಳ್ಳವ್ರಿದ್ರ ಬರ್ಬೋದು. ಆಮೇಲೆ ಇನ್ನೊಂದು ತುಡುವೆ ಜೇನು. ತುಡುವೆ ಅಂದ್ರ ಕಲ್ಪಡಕದಲ್ಲಿ ಹಳೆ ಬಾಯಿ ಗುದ್ದ ಇರ್ತಲ್ಲ ಅದ್ರಾಗಿರ್ತೈತಿ. ಆಮೇಲೆ ಹುಚ್ಚಿನಾಗ ಇರ್ತೈತಿ. ಆಮೇಲೆ ಈಗ ನಮ್ಮಲ್ಲಿ ಗುಡ್ಗಾಡಲ್ಲ ಅಲ್ಲಿ ಗವಿ ಜೇನು ಅಂತ ಇರ್ತೈತಿ ಅದ್ರಾಗನು ಇರ್ತೈತಿ ಅದು ತುಡುವೆ ಜೇನು. ಇದು ನಾವು ಸಾಕದ. ಇದು ಮೃದು ಸ್ವಭಾವ ಇರ್ತೈತಿ ಗೊತ್ತಲ್ಲ ಯಾರಿಗೂ. ಇದು ಕಡಿತೈತಿ ಅಂತಾರ. ಕಡಿಯಲ್ಲ ಅದು ಸುಚ್ಚುತ್ತೆ. ಇದು ಭಾಷೆ ಒಂದು ಕನ್ಫರ್ಮ್ ಮಾಡ್ಕೋಬೇಕ್ರಿ ಅದನ್ನ. ಜೇನು ಕಡಿಯುತ್ತೆ ಅಂತ ಕಡಿಯೋಲ್ಲ ಅದು ಸುಚ್ಚುತ್ತೆ. ಸುಚ್ಚೋದ್ರಿಂದ ಸಿಕ್ಕಾಪಟ್ಟೆ ನಮ್ಗೆ ಲಾಭ ಇದೆ. ಎಷ್ಟು ಲಾಭ ಇದೆ ಅಂತಂದ್ರ ಈಗ ನಾವು ಡಾಕ್ಟರ್ ಕಡೆ ಹೋಗಿ ಬಿಳಿ ಎಣ್ಣೆ ಮಾಡ್ಕೊಂತಾರ ನೋಡ್ರಿ ಅದ ಆಗಿ ಬರಲ್ಲ ಅಂತಾರಲ್ಲ ಅದ ಎಣ್ಣಿನ ಇದು. ಈಗ ನಾವು ಅಲ್ಲಿ ದುಡ್ಡು ಕೊಟ್ಟು ಮಾಡ್ಕೊಳೋದ್ರಿಂದ ಇಲ್ಲಿ ನಮ್ ಫ್ರೀ ಆಗಿ ಸಿಗ್ತೈತಿ. ಮಂಡಿ ನೋವು ಇದ್ರ ಮಂಡಿಗೆ ಒಂದು ಒಂದಿನ ಬಿಟ್ಟು ಒಂದಿನ ಒಂದೊಂದು ತುಚ್ಕೋಬೇಕು ಮಂಡಿ ನೋವು ಆಚೆ ಆಗತ್ತೆ. ಬೆನ್ನು ಇತ್ತಂತಂದ್ರ ಒಂದಿನ ಬಿಟ್ಟು ಒಂದಿನ ಬೆನ್ನಿ ಕಡಿಸ್ಕೋಬೇಕು. ಬೆನ್ನುನ್ನ ಬರಲ್ಲ. ಏ ನಮಗೆ ನಡು ನೋವಪ್ಪ ಅಂತಾರ. ನಡು ನೋವಿಗೂ ಒಂದೊಂದು ಕಡಿಸ್ಕೋಬಹುದು. ಈಗ ನಾವು ಶಿರ್ಸಿಯಲ್ಲಿ ಹೋಗಿದ್ವಿ ನಾವು ಸುಮ್ನೆ ನೋಡಕ್ಕಂತ. ಅಲ್ಲಿ ಅವ್ರು ಕೆಂಪು ಬರ್ತಾರಲ್ರಿ ಅವ್ರ ಪರಂಗಿಯರು ಅವರು 500 ರೂಪಾಯಿ ಕೊಟ್ಟು ಬೆನ್ನಿ ತುಚ್ಕಂದ್ರ ಅವರು. ಇದು ಯಾಕೆ ಸರ್ ನಮಗೆ ಗೊತ್ತಿಲ್ಲ. ವೈದ್ಯಗಾರ ಹೇಳಿದ್ಮೇಲೆ ಗೊತ್ತು. ಹುಡ್ತಾನ ಯಾರು ಕಲ್ತ್ ಬಂದಿರಲ್ಲ. ಒಂದೊಂದೇ ನೋಡ್ದಂಗಲ್ಲ ಅದ್ರದ್ದು ಜೇನಿನ ಬಗ್ಗೆ ನಾವು ತಿಳ್ಕೊಂಬರಕ್ ಹೋದಾಗ ಅಲ್ಲಿ ನೋಡ್ಕೊಂಡ್ವಿ ಅದನ್ನ. ಆಮೇಲೆ ಇನ್ನೊಂದು ಮಜೆಂಟಿ ಅಂತ. ಮಜೆಂಟಿ ಏನ್ ಮಾಡುತ್ತೆ ಅಂತಂದ್ರೆ ಅದು ಗಿಡದಾಗ ಸಣ್ಣ ಓಲು ಅಥವಾ ಹಳೆ ಮನಿ ಓಲ್ನ್ಯಾಗ ಅಂತ ಇರ್ತೈತೆ ಅದು. ಅದು 2,000 ರೂಪಾಯಿ ಕೆಜಿ. ಒಂದ್ ವರ್ಷಕ್ಕೆ 250-300 ಗ್ರಾಮ್ ಬರುತ್ತೆ ಅದು ಒಂದು ಜೇನು ಗೂಡ್ನ್ಯಾಗ. ಬಹಳ ಕಡಿಮೆ ನಾವು ಸಾಕ್ಬೋದು. ಅದು ಪರಾಗ ಮಾಡುತ್ತೆ. ಅದು ರೈತರ ಮಿತ್ರನೇ. ಇವ್ ನಾಲ್ಕು ತರ ನಮಗೆ ರೈತರ ಮಿತ್ರ ಆಗ್ಯವ. ಹೆಜ್ಜೇನು ಮಾತ್ರ ಸಾಕಾಕ್ ಬರಂಗಿಲ್ಲ. ಕೋಲ್ಜೇನು ಸಿಕ್ಕಾಪಟ್ಟೆ ಇರ್ಬೋದು ಆದ್ರೂ ಅದು ನಾವ್ ಹೇಳ್ದಂಗ್ ಕೇಳಲ್ಲ. ಅದು ತುಡುವೆ ಮತ್ತು ಮಜೆಂಟಿ ಮಾತ್ರ ನಾವ್ ಹೇಳ್ದಂಗ್ ಕೇಳಿಸ್ಬೋದು ಸರ್. ಅಂದ್ರೆ ನೀವು ಯಾವ್ದು ಸಾಕ್ತೀರಿ? ತುಡುವೆನೆ ಸಾಕ್ಲಿತ್ತೀರ? ಹೆಂಗ ತುಡುವೆನ ನಾವ್ ಸಾಕತ್ ಸರ್. ಮಜೆಂಟಿ ಸಿಕ್ಕಾಪಟ್ಟೆ ಅದು ಹನಿ ಬರಲ್ಲ. ಅದು 2,000 ರೂಪಾಯಿ ರೇಟ್ ಇರ್ಬೋದು. ಬಟ್ ಅದು ತುಪ್ಪ ತೆಗಿಯಕ್ ಹೋದ್ರು 200 ಗ್ರಾಮ್, 150 ಗ್ರಾಮ್, 100 ಗ್ರಾಮ್ ಹಿಂಗ್ ಬರುತ್ತೆ. ಅದು ಹೈರಾಣ ಬಹಳ ಆಗ್ತದೆ. ಹೈರಾಣ ಬಹಳ. ತುಡುವೆಜನ್ ಸಿಕ್ಕಾಪಟ್ಟೆ ತುಪ್ಪ ಬರುತ್ತೆ ಅದು. ಅಂದ್ರೆ ಒಂದು ಪೆಟ್ಟಿಗೆಲಿಂದ ನೀವು ಒಂದ್ ವರ್ಷಕ್ಕೆ ಎಷ್ಟು ತೆಗಿತೀರಿ ಅಂದಾಜಾಗಿ? ನಾವು ಇನ್ನೊಂದ್ರಿ ಡಿವೈಡ್ ಮಾಡೋದ್ ಜಾಸ್ತಿ ಸರ್. ನಮ್ಮಲ್ಲಿ ತುಪ್ಪದಕ್ಕಿಂತನು ಹುಳುಗಳಿಗೆ ನಮ್ಗೆ ಸಿಕ್ಕಾಪಟ್ಟೆ ಲಾಭ. ಹಿಂಗ ನಾವು ರೈತರಿಗೆ ಕೊಟ್ಟಿರ್ತೀವಲ್ಲ ಅವ್ರ ಏನ್ ಮಾಡ್ತಾರ ತುಪ್ಪಕ್ಕೆ ಇರ್ತಾರ ಅವ್ರು. ಮೂರ್ ಸತೆ ನಾಕ್ ಸತೆ ತೆಗಿತಾರ ಅವ್ರು ಒಂದ್ ವರ್ಷದಾಗ. 2 ಕೆಜಿ, 2.5 ಕೆಜಿ, 3 ಕೆಜಿ ತನನು ತೆಗೆದ ಮಂದಿ ರೈತರು ಅದಾರ. ಈಗ ಆಲ್ರೆಡಿ ಈಗ ನಮ್ಮಲ್ಲಿ ಕೊಪ್ಪಳದಲ್ಲಿ ಒಬ್ಬರು 4 ಫ್ರೇಮ್ ಇಟ್ಟಿದೀವಿ. 1 ಫ್ರೇಮಿಗೆ 2.5 ಕೆಜಿ ಬರುತ್ತೆ ಈಗ. ಅದು ಆತರ 1-10 ಕೆಜಿ ತೆಗೇನಂತೇಳಿ ಒಂದು ಚಾಲೆಂಜ್ ಮಾಡಿ ತೆಗಿಯಕತ್ತಿದ್ದಾರೆ. ಮೇಲೆ ಮೇಲೆ ಫ್ರೇಮ್ ಇಡ್ಬೋದು ಸರ್. ಹನಿ ಚೆಂಬರ್ ಅಂತ ಬರುತ್ತೆ ಅದು ಬಾಕ್ಸಿನ ಮೇಲೆ ಅವ್ನ ಇಟ್ಕೊಂತ ಹೋಗಿದ್ರ ಬರುತ್ತೆ ಸರ್. ಅದ್ ಮಾಡ್ಬೋದು ಅದನ್ನ. ಅಂದ್ರೆ ಈಗ ಲಿಂಗಪ್ಪ ನೀವು ಎಷ್ಟು ವರ್ಷ ಆಯ್ತು ಜೇನು ಕೃಷಿ ಶುರು ಮಾಡಿ? ನಾವು 10 ವರ್ಷ ಆಯ್ತು ಸರ್ ಮಾಡಕತ್ತೀಗ. ಈ 10 ವರ್ಷದಿಂದ ಲಿಂಗಪ್ಪರಿಗೆ ಯಾಕೆ ತಲೆ ಬಂತು ಜೇನು ಕೃಷಿ ಮಾಡಬೇಕು ಅಂತ? ಎಲ್ಲಿ ತಿಳ್ಕೊಂಡ್ರಿ, ತರಬೇತಿ ಎಲ್ಲಿ ತಗೊಂಡ್ರಿ? 10 ವರ್ಷದ ಹಿಂದೆ ಸರ್ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ನಾನು ಟಿವಿ ಎಲ್ಲ ಅತ್ಯಂತ ಆಗಿಬಿಟ್ಟಿದ್ವಿ. ಮತ್ ಬೇರೆ ಕೆಲಸ ಇಲ್ಲಲ್ಲ, ಎಲ್ಲಿ ಎದ್ದು ಹಂಗಿಲ್ಲ, ಕಾಲು ಎಲ್ಲ ಫ್ರಾಕ್ಚರ್ ಆಗಿ ಕೋಟೆಗ ಅಡ್ಮಿಟ್ ಆಗಿದ್ ನಾನು. ಅಲ್ಲಿಂದ ಬಂದ್ಮೇಲೆ ಚಂದನ ಮಧುವನ ಅಂತೇಳಿ ಮೇಟಿ ಗುರುಕಿ ಶಾಂತಿವ್ರೆ ಅಂತಂದೇಳಿ ಟಿವಿಯಲ್ಲಿ ಅದನ್ನ ನೋಡಿ ಅವ್ರ ನಂಬರ್ ನೋಟ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ನಾ ಕಾಲ ಆರಾಮಾದ್ಮೇಲೆ ಮತ್ತೆ ಅವ್ರ ಕಡೆಯಿಂದ ನಾನು ತರಬೇತಿ ತಗೊಂಡು ಇಲ್ಲಿ ತೋಟಗಾರಿ ಇಲಾಖೆಗೆ ಬಂದೆ. ಅಂತಂದ್ರ ಇಲ್ ಬಿಟ್ರಿ ನಮ್ಮಲ್ಲಿ ಅದ ಆ ಸ್ಕೀಮ್ ಇಲ್ಲ ಅಂದ್ಬಿಟ್ರಿ ಇವ್ರು. ಜೇನಿನ ತರಬೇತಿ ಜೇನಿಂದ ಅದು ಏನು ನಮ್ಮಲ್ಲಿ ಆ ಸ್ಕೀಮ್ ಇಲ್ಲ ಅಂತ ಹೇಳಿದ್ಮೇಲೆ ಮತ್ತೆ ಬೆಂಗಳೂರಿಗೆ ಲೆಟರ್ ಬರೆದು ಬೆಂಗಳೂರವ್ರನ್ನ ಕರೆಸಿಕೊಂಡು ಶಾಂತಿವ್ರ ಏನಾರನ್ನ ಕರೆಸಿಕೊಂಡು ನಮ್ಮಲ್ದಾಗ ಒಂದ್ ತರಬೇತಿ